ನಮ್ಮ ಕುರಿ ಸಾಕಾಣಿಕೆದಾರರಿಗೆ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಇದ್ದಾರೆ. ನೀವು ಕರೆಯನ್ನು ಮಾಡಿ ಕುರಿಗಳಿಗೆ ಬರ್ತಕ್ಕಂಥ ರೋಗ ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ನಿಮ್ಮ ಸಂದೇಹಗಳನ್ನು ನಿವಾರಣೆ ಮಾಡ್ಕೋಬೋದು. ಕರೆ ಮಾಡಬೇಕಾದ್ರೆ ನಮ್ಮ ಫೋನ್ ಸಂಖ್ಯೆ 0853222335. ಇನ್ನೊಂದು ಫೋನ್ ಸಂಖ್ಯೆ 0853222334 ಅಥವಾ ಮೊಬೈಲ್ ಸಂಖ್ಯೆ 9444981732. ಈ ಕರೆಗೆ ಈ ನಂಬರ್ಗಳಿಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ರಿಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಒಂದು ಕರೆ ಬರ್ತಾ ಇದೆ ಸರ್, ನೋಡಮ್ಮಂತ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಕೇಳಿ ಪ್ರಶ್ನೆ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಾವು ಗುರ್ಮಿಟ್ಕಲ್ ಅಂತ ಮಾತಾಡ್ತಾ ಇರೋದು. ಗುರ್ಮಿಟ್ಕಲ್ ಕುರಿಗಳ ಸಾಕಾಣಿಕೆದಾರ ತಾವು? ಇಲ್ಲ ಸರ್, ರೈತರ ಪರವಾಗಿರಿ. ಕುರಿ ಏನ್ ಸಾಕಾಣಿಕೆ ಮಾಡ್ತಲ್ಲ, ಆದ್ರೆ ಈ ಬೇಸಿಗೆ ಕಾಲದಲ್ಲಿ ಕುರಿಗಳಿಗೆ ಜಾಸ್ತಿ ರೋಗಗಳು ಬರ್ತವೆ ಕೆಲವು. ಅವು ಕಡಿಮೆ ಮಾಡ್ಬೇಕಂತ ಅವರೆಲ್ಲ ದವಾಖಾನೆ ಅಲ್ಲಿ ತರ ಆಗ್ಲಿ, ಆದ್ರೂ ಪ್ರಯೋಜನ ಆಗಲಿ ಇಂಥ ಒಂದು ಸಂವಾದ ಇಟ್ಟರೆ ಇದರಿಂದ ಅನುಕೂಲ ಆಗತ್ತ ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ. ಒಳ್ಳೆ ಅಭಿಪ್ರಾಯ ಬಿಡ್ರಿ ನಿಮ್ದು. ತಮ್ಮ ಹೆಸರ್ರಿ? ವೆಂಕಟರೆಡ್ಡಿ ಅಂತ್ರಿ. ನಾಮವಾರ ವೆಂಕಟರೆಡ್ಡಿ ಅವ್ರೆ, ಯಾವ ಊರ್ರಿ? ನಾಮವಾರ ಗುರುಮಿಟ್ಕಲ್ ಅಂತ ಮಾತಾಡ್ಲತ್ತೀನಿ. ಒಳ್ಳೇದು ಒಳ್ಳೇದು, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ದು ಏನಾದ್ರು ಪ್ರಶ್ನೆ ಇದೀರಿ ವೆಂಕಟರೆಡ್ಡಿ ಅವರೇ? ನಮ್ದೇನಿಲ್ಲ ಸರ್, ಪ್ರಶ್ನೆ ಏನಿಲ್ಲ. ಒಳ್ಳೇದು, ಧನ್ಯವಾದ ಕರೆ ಮಾಡಿದಕ್ಕೆ. ಸರಿ. ಡಾಕ್ಟರ್ ಪಾಟೀಲ್ರೇ, ಮೊದಲೇದಾಗಿ ಹೇಳಿ, ಬೇಸಿಗೆಯಲ್ಲಿ ಕುರಿಗಳಿಗೆ ಪ್ರಮುಖವಾಗಿ ಬರ್ತಕ್ಕಂತ ರೋಗ ಯಾವುದು? ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಕುರಿ ಸಿಡುಬು ಅಂತ ಹೇಳ್ತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಶೀಪಾಕ್ಸ್ ಅಂತ ಹೇಳ್ತೀವಿ. ಆಮೇಲೆ ನಮ್ಮ ಕನ್ನಡದ ಆಡು ಭಾಷೆಯಲ್ಲಿ ಕೆಲವು ಭಾಗದಲ್ಲಿ ಇದಕ್ಕೆ ಮೈಲಿಗೆ ರೋಗ ಅಂತ ಹೇಳ್ತಾರೆ, ಅಮ್ಮ ಅಂತ ಹೇಳ್ತಾರೆ. ಇದು ಬೇಸಿಗೆ ಸಮಯದಲ್ಲಿ ಅತಿ ಹೆಚ್ಚು ಬಾಧಿಸ್ತಕ್ಕಂಥದ್ದು ಕುರಿಗಳಲ್ಲಿ. ಸೊ ಈ ಒಂದು ರೋಗ ಕಾಣಿಸ್ಕೊಂಡ್ರೆ ಸುಮಾರು 50% ಕುರಿಗಳು ಸಾಯವು ನಾವು ನಿರೀಕ್ಷಿಸಬಹುದು, ಮರಿಗಳಲ್ಲಿ ಅಥವಾ ಬೆಳೀತಕ್ಕಂಥ ಕುರಿಗಳಲ್ಲಿ. ಒಂದು ಕರೆ ಇದೆ. ಹಲೋ. ನಮಸ್ಕಾರ. ಎಲ್ಲಿಂದ ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಸರ್, ಅಪರಾಧ ಗ್ರಾಮ. ಮಲ್ಲಿಕಾರ್ಜುನ್ ಅವರೇ, ಕೇಳಿ, ಕುರಿಗಳ ಬಗ್ಗೆ ಏನಾದ್ರು ಸಮಸ್ಯೆಗಳು ಅದಾವ ನಿಮ್ದು, ಕುರಿಗಳಲ್ಲಿ ರೋಗಗಳ ಬಗ್ಗೆ? ಕುರಿಗಳ ಬಗ್ಗೆ ಏನಿಲ್ಲ ಸರ್, ಜಾನುವಾರುಗಳ ಬಗ್ಗೆ ಕೇಳಬಹುದು ಸರ್. ವಿಷಯ ಕೇಳ್ರಿ, ಏನು ಜಾನುವಾರದ ರೋಗ ಇದ್ರ ಬಗ್ಗೆ ಕೇಳಿ. ಇಲ್ಲಿ ಸ್ವಲ್ಪ ಹಳ್ಳಿಗೊಳಗ ಸ್ವಲ್ಪ ಕಾಲುಬಾಯಿ ಬಾಯಿ ಬರ್ಲತ್ತೆ ಸರ್. ಈ ಕಡೆಗೆ ಸ್ವಲ್ಪ ಕಾಲುಬಾಯಿ ಬರಾಕತ್ತದ ರೋಗ? ಸ್ಟಾರ್ಟ್ ಆಗತ್ತೆ ಸರ್, ಈ ಬೇಸಿಗೆ ದಿನಗಳಲ್ಲಿ ಸ್ವಲ್ಪ ಬರುವ ಸೀಸನ್ ಸರ್ ಅದು. ಅದಕ್ಕೋಸ್ಕರ ಸ್ವಲ್ಪ ಡಾಕ್ಟರ್ಗಳು ಹಳ್ಳಕ್ಕ ಈಗ ಸ್ವಲ್ಪ ಜೊತೆ ಫೋನ್ ಮಾಡಿದ್ರೆ ಬರಂಗಿಲ್ಲ ಸರ್, ಅವ್ರು ನಮಗ ರೆಸ್ಪಾನ್ಸ್ ಕೊಡಂಗಿಲ್ಲ ಸರ್. ಅದು ಹಳ್ಳಿಗೊಳಗ ಸ್ವಲ್ಪ ಪಶು ವೈದ್ಯರಿಂದ ನಮಗ ಸ್ವಲ್ಪ ಸ್ವಲ್ಪ ಅಧಿಕಾರ ಅವ್ರಿಗೆ ಅವ್ರಿಗೆ ಸ್ವಲ್ಪ ಸ್ಟ್ರಿಕ್ಟ್ ಕೊಡ್ಬೇಕು ಸರ್. ಕಳೆದ ಡಾಕ್ಟರ್ಗಳು ಈ ಪಶು ವೈದ್ಯರಿಗೆ ಅಪರಾಳ ಯಾವ್ದು ನಿಮ್ಗಲ್ಲಿ ಪಶು ವೈದ್ಯ ದವಾಖಾನೆ ಬರ್ತಾರೆ ಇಲ್ಲಿ? ಗಬ್ಬರು ಬರ್ತದ? ಗಬ್ಬರು ಬರ್ತದೆ ಸರ್. ಸ್ವಲ್ಪ ಲಾಸ್ಟಿಗೆ ಅವ್ರು ಸಾಫ್ಟ್ ನಂಬರ್ ಕೊಡ್ಬೇಕು ಸರ್, ಲಾಸ್ಟಿಗೆ ಕಾರ್ಯಕ್ರಮದ ಕೊನೆಯಲ್ಲಿ. ಆಯ್ತು, ನಾವು ಇವರು ಉಪನಿರ್ದೇಶಕರು ಪಾಲಿಕ್ಲಿನಿಕ್ ಅವ್ರದ್ದು ನಂಬರ್ ಕೊಡ್ತೀವಿ ಅಂತ ನಿಮಗೆ. ಸ್ವಲ್ಪ ಇನ್ನೊಂದು ವಿಷಯ ಸರ್. ಹ್ಮ್. ಅದು ಏನಾಗಿತ್ತು ಸರ್, ನಮ್ಮ ಗ್ರಾಮದಲ್ಲಿ ಸ್ವಲ್ಪ ಸೊಳ್ಳೆಗಳ ಸಂಖ್ಯೆ ಹೆಚ್ಚಿಗಿದೆ ಸರ್, ಅದರಲ್ಲೂ ಕೂಡ ಜಾನುವಾರುಗಳಿಗೆ ಸ್ವಲ್ಪ ರೋಗ ಬರ್ಲತ್ತೆ ಸರ್. ಸೊಳ್ಳೆಗಳಿಂದ ಬರ್ತದಂತೀರಿ? ಸೊಳ್ಳೆಗಳಿಂದ ಬರತ್ತೀವಿ. ಗ್ರಾಮ ಪಂಚಾಯತಿ ಅವ್ರು ಮಾಡ್ಬೇಕು ಅದನ್ನ ಮಾಡಬಹುದು ಕೂಡ, ದನಗಳಿಗೆ ಕುರಿಗಳಿಗೆ ಕೂಡ ರೋಗ ಬರ್ಲತ್ತೆ ಸರ್. ಅದ್ರ ಒಂದು ಒಳ್ಳೆ ಪಾಯಿಂಟ್ ಇದು, ಇದನ್ನ ನಾವು ಸಂಬಂಧಪಟ್ಟಂತ ಇಲಾಖೆ ಅವ್ರಿಗೆ ಅನ್ನೋದು ತರ್ತೀವಿ. ಇದ್ರ ಮೇಲೆ ಒಂದು ಫೋನ್ ಇನ್ ಕಾರ್ಯಕ್ರಮ ಮಾಡ್ತೀವಿ ಅಂತ ನಾವು. ಹೌದು, ಜಿಲ್ಲಾ ಪಂಚಾಯತ್ ವತಿಯಿಂದ ಒಂದು ಕಾರ್ಯಕ್ರಮಗಳನ್ನ ಮಾಡಮಂತಿದ್ರ ಮೇಲೆ. ಆಯ್ತು ಸರ್, ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳಿ ಸರ್. ಪಶು ವೈದ್ಯರಿಗೆ ಸ್ವಲ್ಪ ಫೋನ್ ಮಾಡಿದ ತಕ್ಷಣ ಹಳ್ಳಿಗಳಿಗೆ ಬರಂಗಿಲ್ಲ ಸರ್. ಹೌದೌದು, ಒಳ್ಳೆ ವಿಚಾರ ಹೇಳಿದಿರ್ತಾವ. ಸೊಳ್ಳೆಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತದೆ ಜಾನುವಾರುಗಳಿಗೂ. ಸಹಾಯವಾಣಿ ಮಾಡಿದ್ರು ಸರ್, 1 inch ಅದಕ್ಕೆ ಮಾಡಿದ್ರು ಕೂಡ ಅವ್ರು ಹೇಳಿದ್ರು ಕೂಡ ಸ್ವಲ್ಪ ಜಲ್ದಿ ಬರಂಗಿಲ್ಲ ಸರ್ ಹಳ್ಳಿಗಳತ್ರ. ಹೌದಾ? ಆಯ್ತು, ಇದು ಗಮನಕ್ಕೆ ತಂದಿದ್ದಾರೆ. ಪಾಟೀಲ್ರು ಉಪನಿರ್ದೇಶಕರಿದ್ದಾರೆ, ಇದ್ರ ಬಗ್ಗೆ ನಿಮಗೆ ನಿಮ್ ಜೊತೆ ಮಾತಾಡ್ತಾರೆ, ಮಾತಾಡಿ ಸ್ವಲ್ಪ. ಯಜಮಾನ್ರೆ ನಮಸ್ಕಾರ. ಯಜಮಾನ್ರೆ ನಮಸ್ಕಾರ. ಯಜಮಾನ್ರೆ ನಮಸ್ಕಾರ. ಹಲೋ ನಮಸ್ಕಾರ. ಏನಿಲ್ಲ, ನಿಮ್ ಗಬ್ಬೂರು ವ್ಯಾಪ್ತಿಯಾಗಿ ಆ ದವಾಖಾನೆಗೆ. ಹೌದಾ? ಹಲೋ, ಹಲೋ ನೋಡಿ, ಹಲೋ ಕೇಳತ್ರಿ? ಸ್ವಲ್ಪ ಕೇಟ ಸರ್ ಸೌಂಡ್ ಬಾವಲಿ ನೋಡಿ ಈ ಕೇಳತ್ರಿ? ಏನಿಲ್ಲ, ನಿಮ್ಮ ಗಬ್ಬೂರು ವ್ಯಾಪ್ತಿಯಲ್ಲಿ ಸುಮಾರು ಬಹಳ ಹಳ್ಳಿಗಳು ಬರ್ತಾವ್ರಿ, ಅಲ್ಲಿ ಇರೋರು ಒಬ್ಬರೇ ನಮ್ಮ ಸಿಬ್ಬಂದಿ ಇರೋದು, ಅಲ್ಲಿ ಯಾರು ವೈದ್ಯರು ಇಲ್ಲ, ವೈದ್ಯರು ಒಂದು ಹುದ್ದೆ ಖಾಲಿ ಇದೆ. ಅವ್ರು ಏನಾಗ್ತದೆ ಗ್ರಾಮಗಳಲ್ಲಿ ಹೋಗಿ ಬರೋದಕ್ಕೆ ತೊಂದರೆ ಆಗ್ತದೆ. ಆಯ್ತು, ಅವ್ರಿಗೆ ಹೇಳಿ ಸ್ವಲ್ಪ ಯಾವುದೇ ಕರೆಗಳು ಬಂದರೆ ಇದು ಮಾಡಿದ್ರೆ ತಕ್ಷಣ ಹಳ್ಳಿಗೆ ಹೋಗಕ್ಕೆ ನಾವು ಹೇಳ್ತೀವಿ. ಆಯ್ತು, ಅದನ್ನು ಅದನ್ನು ವ್ಯವಸ್ಥೆ ಮಾಡ್ತೀವಿ, ಹೇಳ್ತೀರಿ ಗ್ರಾಮ ಪಂಚಾಯತಿ ಕೂಡ ಹೇಳಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆಯ್ತು, ಒಳ್ಳೇದು, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ನಿಮಗೆ ಅದನ್ನ ನಿಮ್ಮ ಹಳ್ಳಿಗೆ ಬರೋಕ್ಕೆ ವ್ಯವಸ್ಥೆ ಮಾಡಿ ಹೇಳ್ತೀವಿ ನಾವು. ಆಯ್ತಾ? ಆಯ್ತು ಆಯ್ತು ಆಯ್ತು, ಒಳ್ಳೇದು. ಮಲ್ಲಿಕಾರ್ಜುನ್ ಅವರು ಧನ್ಯವಾದ ಕರೆ ಮಾಡಿದಕ್ಕೆ ತಮಗೆ. ಸರ್, ತಾವು ಈ ಸಿಡುಬು ರೋಗ ಬಗ್ಗೆ ಹೇಳ್ತಾ ಇದ್ರಿ, ಬೇಸಿಗೆಯಲ್ಲಿ ಬರ್ತಕ್ಕಂಥದ್ದು, ಇದು ಯಾಕೆ ಬರುತ್ತೆ, ಲಕ್ಷಣಗಳು ಹೇಗಿರ್ತವೆ? ಇದು ಒಂದು ವೈರಾಣಿಂದ ಬರ್ತಕ್ಕಂಥದ್ದು, ಕುರಿಗಳಲ್ಲಿ ಅತಿ ಹೆಚ್ಚು ಬಾಧಿಸಿದೆ. ಈ ಮೇಕೆಗಳಲ್ಲಿ ಅಥವಾ ಆಡುಗಳಲ್ಲಿ ಈ ರೋಗ ನಾವು ಅಷ್ಟೊಂದು ನೋಡೋದಿಲ್ಲ. ಈ ರೋಗ ಬಂತು ಅಂತಂದ್ರೆ ಸಾಮಾನ್ಯ, ನಾ ಹೇಳಿದೆ 100 to 50% ಸಾವಿನ ಪ್ರಮಾಣ ಇರ್ತದೆ ಅಂತ. ಇದು ಒಂದು ಬಹಳ ಅಂಟು ರೋಗ, ಗಾಳಿ ಮುಖಾಂತರನು ಹರಡುವಂತ ಒಂದು ರೋಗ. ಆಮೇಲೆ ಸಾಮಾನ್ಯವಾಗಿ ಪ್ರತಿ ವರ್ಷ ಈ ರೋಗ ಇರೋದಿಲ್ಲ, ಸುಮಾರು 3 to 5 years ಈ ತರ ಬರ್ತಾ ಇರ್ತದೆ. ಸೊ ಬರೋ ಒಂದು ವರ್ಷ ಲಕ್ಷಣಗಳಲ್ಲಿ ನಾವು ಮುಂಜಾಗ್ರತೆಯಾಗಿ ಒಂದು ರೋಗಕ್ಕೆ ಲಸಿಕೆ ಹಾಕಿದಾಗ ನಾವು ಈ ಕುರಿಗಳ ಒಂದು ಬಾಧಿಸೋದನ್ನ ತಪ್ಪಿಸಬಹುದು. ಆಮೇಲೆ ಇನ್ನೊಂದು, ಕುರಿಗಾರ ಏನ್ ಮಾಡ್ತಾರೆ, ಈ ರೋಗ ಬಂದಾಗ ಈ ಮೂಢನಂಬಿಕೆಯಿಂದ ಈ ಸತ್ತಂತ ಕುರಿಗಳನ್ನ ಊರು ಹೊರಗಡೆ ಗಿಡಕ್ಕೆ ನೇತಾಕೋದು ಮಾಡ್ತಾರೆ. ಇದರಿಂದ ಏನಾಗ್ತದೆ, ಮತ್ತೆ ಅದು ಸಿವಿಯರಿಟಿ ಗಾಳಿ ಮುಖಾಂತರ ಬೇರೆ ಹಳ್ಳಿಗಳಿಗೆ ಬೇರೆ ಕುರಿಗಳಿಗೆ ಒಂದು ಪಸರಿಸೋಕ್ಕೆ ಆಸ್ಪದ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ನಾನು ಕುರಿಗಾರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಯಾವುದೇ ಒಂದು ಈ ಸಿಡುಬು ರೋಗ ಅಥವಾ ಸಿಪಾಕ್ಸಿಂದ ಸತ್ತಂತ ಕುರಿಗಳನ್ನ ಆ ಥರ ನೇತಾಕದೆ ಅದನ್ನು ಆಳವಾಗಿ ಉಣಿಸ್ಬಿಟ್ರೆ ಅರ್ಧ ರೋಗ ನಾವು ನಿಯಂತ್ರಣ ಮಾಡಿದಂಗೆ. ಇನ್ನು ತಕ್ಷಣ ನಮ್ಮ ಪಶು ವೈದ್ಯಕೀಯ ಹತ್ತಿರ ಸಂಸ್ಥೆಗೆ ಬಂದು ಭೇಟಿಯಾಗಿ ಅದಕ್ಕೆ ಲಸಿಕೆ ಮಾಡಿಸಿದಾಗ ನಾವು ಈ ಒಂದು ರೋಗನ ನಿಯಂತ್ರಣ ಮಾಡಬಹುದು. ಈಗ ಇತ್ತೀಚೆಗೆ ಅಲ್ಲಲ್ಲಿ ನಾವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬಂತು, ಕವಿತಾಳ ಭಾಗದಲ್ಲೆಲ್ಲ ಕುರಿಗಳು ಸತ್ತು ಅಂತಕ್ಕಂಥ ವಿಚಾರ, ಇದು ಏಕೆ ಕಾರಣ, ಯಾವ ರೋಗದಿಂದ ಇದಂತೀರಿ? ಇದು ಆಂಥ್ರಾಕ್ಸ್ ರೋಗ ಅಂತ ನಾವು ಹೇಳ್ತೀವಿ, ನಮ್ಮ ಕವಿತಾಳ ಗ್ರಾಮದಲ್ಲಿ ಆಗಿರ್ತಕ್ಕಂಥ, ಅಂದ್ರೆ ಕನ್ನಡದಲ್ಲಿ ಈ ನೆರಡಿ ರೋಗ. ನೆರಡಿ ರೋಗ, ಸೊ ಇದು ಒಂದು ಸೂಕ್ಷ್ಮಣದಿಂದ ಬರ್ತಕ್ಕಂಥದ್ದು, ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತೇಳಿ. ಈ ಒಂದು ರೋಗ ಮಣ್ಣಲ್ಲಿ ಈ ಒಂದು ಸ್ಪೋರ್ಸ್ ಅಂತ ಏನು ಹೇಳ್ತೀವಿ, ಬ್ಯಾಕ್ಟೀರಿಯಲ್ ಸ್ಪೋರ್ಸ್ ಇರ್ತದೆ. ಸೊ ಅದು ಒಂದು ವಾತಾವರಣದ ವೈಪರೀತ್ಯದಿಂದ ಈ ಕುರಿಗಳು ಮೇಯ್ತ ಭೂಮಿಗೆ ಹತ್ತಿರವಾಗಿ ಮೇಯ್ತಿದ್ದಾಗ ಕುರಿಗಳ ಒಂದು ದೇಹಕ್ಕೆ ಸೇರ್ಕೊಂಡು ಒಮ್ಮೆದೊಮ್ಮೆಲೆ ಯಾವುದೇ ಲಕ್ಷಣ ತೋರ್ದಂಗೆ ಕುರಿಗಳು ಸತ್ತೋಗ್ತವೆ. ಸೊ ಸತ್ತಂತ ಕುರಿಗಳಲ್ಲಿ ಲಕ್ಷಣಗಳು ಯಾವುದೂ ಇರೋದಿಲ್ಲ ಇರೋದಿಲ್ಲ ಲಕ್ಷಣ ಏನಂತಂದ್ರೆ, ಸತ್ತ ಒಂದು ಕುರಿಯ ಮೂಗಿನಿಂದ ಮತ್ತು ಈ ಇಕ್ಕೆಬರ ಜಾಗ ಗುದದ್ವಾರದಲ್ಲಿ ರಕ್ತ ಎಪ್ಪುಗಟ್ಟದೆ ಇರತಕ್ಕಂಥ ರಕ್ತ ನಾವು ಗಮನಿಸಬೇಕು. ಸೊ ಅದು ಏನಾರ ಆಯ್ತು, ಒಮ್ಮೆದೊಮ್ಮೆಲೆ ಸಾವು ಬಂದು ಈ ತರ ರಕ್ತ ನೋಡಿದ ತಕ್ಷಣನೇ ಆ ಕುರಿನ ಬೇರ್ಪಡಿಸಿ ಅದನ್ನ ಯಾವುದೇ ಕಾರಣಕ್ಕೂ ಸುಲಿಬಾರದು. ಸೊ ತಕ್ಷಣ ನಮ್ಮ ಒಂದು ವೈದ್ಯರನ್ನ ಸಂಪರ್ಕಿಸಿ ಅದನ್ನ ಪರೀಕ್ಷೆ ಮಾಡಿಸಿ ಅದನ್ನು ಸಹ ಆಳವಾಗಿ ನಾವು ಸುಣ್ಣ ಹಾಕಿ ಉಳಿಸ್ಬೇಕಾಗ್ತದೆ. ಒಂದ್ಸರಿ ನಾವು ಅದನ್ನ ದೇಹನ ಬೇರ್ಪಡಿಸಿ ಅಥವಾ ಚರ್ಮ ಸುಲಿದು ಇದು ಮಾಡಿಬಿಟ್ರೆ ಆ ಜಾಗದಲ್ಲಿ ಸುಮಾರು 40 to 50 years ಆ ಸ್ಪೋರು ಅಲ್ಲೇ ಇರ್ತದೆ. ಸೊ ಪ್ರತಿ ವರ್ಷ ಮಳೆಗಾಲದಲ್ಲೂ ಅಥವಾ ಬೇಸಿಗೆ ಕಾಲದಲ್ಲೂ ಈ ನಮ್ಮ ಕುರಿಗಳು ಮೇಯಕ್ಕೆ ಹೋದಾಗ ಆ ಒಂದು ವಿಷ ಮೈಯಲ್ಲಿ ಸೇರ್ಕೊಂಡು ಈ ರೋಗ ಬಾಧಿಸ್ತದೆ. ಅಂದ್ರೆ ಇದಕ್ಕೆ ಏನಾದರೂ ನೆರಡಿ ರೋಗಿಗೆ ಕುರಿ ಸಾಕಾಣಿಕೆದಾರರು ಲಸಿಕೆಗಳನ್ನು ಹಾಕಿಸ್ಕೋಬೇಕಾ? ಇದು ಸಾಮಾನ್ಯವಾಗಿ ಒಮ್ಮೆ ಈ ರೋಗ ದೃಢಪಡ್ತು ಅಂದ್ರೆ ಅಲ್ಲಿರ್ತಕ್ಕಂಥ 3 kilometers ವ್ಯಾಪ್ತಿಯಲ್ಲಿ ಎಲ್ಲ ಇರ್ತಕ್ಕಂಥ ಎಲ್ಲಾ ಕುರಿ ಮತ್ತು ಮೇಕೆಗಳಿಗೆ ನಾವು ಲಸಿಕೆಯನ್ನು ಹಾಕ್ತೀವಿ. ಆಮೇಲೆ ಪ್ರತಿ ವರ್ಷ ಒಂದು ತಿಂಗಳ ಮುಂಚೆ, ಈಗ ಒಂದ್ ವೇಳೆ ಅದು ಮಾರ್ಚ್ ತಿಂಗಳಲ್ಲಿ ನಾವು ರೋಗ ನೋಡಿದ್ವಿ ಅಂದ್ರೆ ಜನವರಿ ಫೆಬ್ರವರಿ ತಿಂಗಳೇ ಮುಂಚಿತವಾಗಿ ಒಂದ್ ತಿಂಗಳ ಮುಂಚಿತವಾಗಿನೆ ಪ್ರತಿ ವರ್ಷ ಒಂದು 5 years ನಾವು ಲಸಿಕೆ ಹಾಕ್ಬೇಕಾಗ್ತದೆ. ಸೊ ಆಗ ಹಾಕಿದಾಗ ಮಾತ್ರ ಈ ಒಂದು ರೋಗ ನಿಯಂತ್ರಣಕ್ಕೆ ಬರ್ತದೆ. ಸೊ ಇದನ್ನ ಕುರಿಗಾರರು ದಯವಿಟ್ಟು ಗಮನಿಸಬೇಕು, ಯಾಕಂದ್ರೆ ಇದು ಎಲ್ಲಾ ಕಡೆ ಇರೋದಿಲ್ಲ, ಕೆಲವು ಭಾಗದಲ್ಲಿ ಈ ರೋಗನ ನಾವು ನೋಡ್ತೀವಿ. ಸೊ ಅಂತ ಭಾಗದಲ್ಲಿ ನಾವು ವರ್ಷ ಲಸಿಕೆಯನ್ನು ಹಾಕ್ತಾ ಇರ್ತೀವಿ. ಹೊಸದಾಗಿ ಏನು ಈ ರೋಗ ಕಾಣಿಸ್ಕೊಂಡು ಪ್ರತಿ ವರ್ಷನೂ ಲಸಿಕೆ ಹಾಕ್ಬೇಕು ಇದಕ್ಕೆ? ಹೌದೌದು, ಒಂದು ಕರೆ ಇದೆ. ಹಲೋ, ಹಲೋ ಸರ್, ಕೇಳಿ ಪ್ರಶ್ನೆ. ಎಲ್ಲಿಂದ ಮಾತಾಡ್ತಾ ಇದ್ರಿ ತಮ್ಮ ಹೆಸರು? ಸರ್, ನಾವು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಯಗಸನಹಳ್ಳಿ ಅಂತ ಗ್ರಾಮ ಸರ್. ಸರ್ ನಮ್ದು ಹತ್ತು ಟಗರ್ಮರಿಗಳಿದಾವ ಸರ್ ನಮ್ಗು. ಹೌನ್ರಿ, ಈಗ ಬೇಸಿಗೆಗಾಲದಲ್ಲಿ ರೋಗ ಬರ್ತಾವಲ್ಲ ಸರ್, ಮುಂಜಾಗ್ರತೆ ಆಗಿ ಯಾವ್ದು ವ್ಯಾಕ್ಸಿನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಸರ್? ತಮ್ಮ ಹೆಸರು ಹೇಳಿಲ್ಲ ನೀವು, ನಿಮ್ಮ ಹೆಸರು ರೀ? ನಮ್ಮ ಹೆಸರು ಸುರೇಶ್ ಅಂತ ಹೇಳಿ. ಸುರೇಶ್ ಅವರ, ಯಾವಾಗ ಟಗರ್ಮರಿ ಎಷ್ಟು ವಯಸ್ಸಿನ ಅದಾವ ಈಗ? ಈಗ ನಾನು 3 ತಿಂಗಳಿದ್ದು ತಗೊಂಡ್ ಬಂದಿದ್ದೆ ಸರ್, ಅಕ್ಟೋಬರ್ ಅಲ್ಲಿ ತಗೊಂಡ್ ಬಂದಿದ್ದೆ. ಈಗ ಮತ್ತೆ ಒಂದು 6 ತಿಂಗಳಾಯ್ತು ಸರ್ ನಾನು ತಗೊಂಡ್ಬಂದು. 5 ತಿಂಗಳಾಯ್ತು ಸರ್. 5 ತಿಂಗಳಾಯ್ತು. ಹಾ ಸರ್. ಏನು ಲಸಿಕೆ ಹಾಕಿಸ್ಬೇಕು ಬೇಸಿಗೆಲ್ಲಿ ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ತಾ ಹೇಳ್ತಾರೆ ಡಾಕ್ಟರ್ ಮಾತಾಡ್ತಾರೆ ನಿಮ್ ಜೊತೆ. ನಮಸ್ಕಾರ ಇವರೇ, ಸುರೇಶ್ ಅವರೇ. ನಮಸ್ಕಾರ ಸರ್. ಈಗ ಜಂತುನಾಶಕ ಔಷಧಿ ಕುಡಿಸಿದ್ರಿ ಈಗ ಮರಿಗಳಿಗೆಲ್ಲ? ಇನ್ನ ಕುಡಿಸಿಲ್ಲ ಸರ್. ಅದೇ ಏನ್ ಇವಾಗ ಮೊದಲು ಜಂತುನಾಶಕ ಔಷಧಿ ಹಾಕ್ಬೇಕ್ರಿ ಎಲ್ಲಾ ಮರಿಗಳಿಗೆ. ಸೊ ನಿಮ್ಮ ಎಲೆಬಿಚ್ಚಲ ಗ್ರಾಮದಲ್ಲೇನೆ, ಎಲೆಬಿಚ್ಚಲ ಗ್ರಾಮದಲ್ಲೇನೆ ನಮ್ದು ಒಂದು ಸಂಸ್ಥೆ ಇದೆ. ಅಲ್ಲಿ ಹೋಗಿ ಡಾಕ್ಟರ್ ಭೇಟಿ ಆದ್ರೆ ನಿಮಗೆ ಜಂತುನಾಶಕ ಔಷಧಿ ಕೊಡ್ತಾರೆ. ಅದು ಕುಡಿಸಿ ಬಂದು 15-20 ದಿವಸ ಆದ್ಮೇಲೆ ಈ ಪಿ ಪಿ ಆರ್ ಲಸಿಕೆ ಅಂತ ಮಾಡ್ತೀವಿ ನಾವು. ಈಗ ಫೆಬ್ರವರಿ ಮಾರ್ಚ್ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಾಡ್ತಾ ಇದ್ವಿ ಅದನ್ನ. ಸೊ ಅದೊಂದು ರೋಗಕ್ಕೆ ನೀವು ಲಸಿಕೆ ಹಾಕಿದ್ರೆ ಸಾಕೀಗ ಮುಂಜಾಗ್ರತೆ ಹಾಕ್ಬೇಕು, ಮುಂಜಾಗ್ರತೆನೇ ಹಾಕ್ಬೇಕು ಅದನ್ನ. ಸರಿ, ಅದು ಎಲ್ಲಿ ಬಿಚ್ಚಲ್ಲಿ ಸಿಗ್ತದೆ? ಇಲ್ಲಿ ನಮ್ಮ ದೇಶದಲ್ಲಿ ಪಶುವೈದ್ಯಕ ಹಾಸ್ಪಿಟಲ್ ಇರ್ತದೆ ಸರ್, ಅಲ್ಲಿ ಸಿಗಲ್ಲ ಸರ್? ಅಲ್ಲಿ ಸಿಗ್ತದೆ, ಎಲ್ಲಾ ಸಂಸ್ಥೆಗಳಲ್ಲಿ ಸಿಗ್ತದೆ. ನೀವು ಮುಂಚಿತವಾಗಿ ಹೋಗಿ ಭೇಟಿ ಆಗ್ಬೇಕು. ಮೊದಲು ಜಂತುನಾಶಕ ಔಷಧಿ ಕುಡಿಸ್ರಿ ಎಲ್ಲವಕ್ಕೂ. ಕುಡಿಸಿ ಒಂದು 15 ದಿವಸ ಆದ್ಮೇಲೆ ಈ ಲಸಿಕೆನ ಹಾಕ್ಸ್ರಿ. ಮುಂಚೆನೆ ಲಸಿಕೆ ಹಾಕೋದು ಬೇಡ, ಯಾಕಂದ್ರೆ ಜಂತುನಾಶಕ ಔಷಧಿ ಹಾಕೋದ್ರಿಂದ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರ್ತದೆ ಕುರಿಗಳಲ್ಲಿ. ಸೊ ಅದಕ್ಕೆ ಮೊದಲೇನೆ ನೀವು ಜಂತುನಾಶಕ ಔಷಧಿ ಹಾಕಿ ಲಸಿಕೆ ಆಮೇಲೆ ಹಾಕ್ಸ್ರಿ. ಮತ್ತೆ ನೀವೇನಾದ್ರು ದೊಡ್ಡ ಕುರಿಗಳನ್ನ ಸಾಕೋದಿದ್ರೆ, ಅಂದ್ರೆ ಹೆಣ್ಣು ಕುರಿ ಸಾಕೋದಿದ್ರೆ, ಇವು ಕಾಲಕಾಲಕ್ಕೆ ಕೆಲವು ರೋಗಕ್ಕೆ ನಾವು ಲಸಿಕೆಯನ್ನ ಹಾಕ್ತಾ ಇರ್ತೀವಿ. ಈ ಕರುಳು ಬೇನೆಂತ ಬರ್ತದೆ, ಅದು ಜೂನ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ವರ್ಷದಾಗ 2 ಸಾರಿ ಹಾಕ್ತಿವಿ. ಆಮೇಲೆ ಪಿ ಪಿ ಆರ್ ಲಸಿಕೆಗೆ ಜನವರಿ ಫೆಬ್ರವರಿಯಲ್ಲಿ ಹಾಕ್ತೀವಿ, ಮತ್ತೆ ನಾವು ಜುಲೈ ಆಗಸ್ಟಲ್ಲೂ ಹಾಕ್ತೀವಿ. ಸೊ ಇಂಥವನ್ನ ನೀವು ಆಗಾಗ ಅಲ್ಲಿರ್ತಕ್ಕಂಥ ವೈದ್ಯರನ್ನ ಸಂಪರ್ಕಿಸಿ ನೀವು ಅದನ್ನು ಮಾಹಿತಿ ತಗೊಂಡ್ರೆ, ನಿಮ್ಗೆ ಕಾಲಕಾಲಕ್ಕೆ ಲಸಿಕೆ ಹಾಕಿದರೆ ಯಾವುದೇ ಥರದ ರೋಗ ನಿಮ್ಮ ಕುರಿಗಳಿಗೆ ಬಾಧಿಸೋದಿಲ್ಲ. ಇಲ್ಲ, ಫೋನ್ ಮಾಡಿದಾಗ ಇಲ್ಲಿ ನಮ್ಮ ದೇಶದ ಡಾಕ್ಟರ್ ಇದ್ದಾರೆ ಸರ್, ಅವರು ಕಾಲ್ ಮಾಡಿದಾಗ ಬಂದು ಇಂಜೆಕ್ಷನ್ ಮಾಡೋಗ್ತಾರೆ. ಎಲ್ಲ ತೊಂದರೆ ಇಲ್ಲ, ತೊಂದರೆ. ನೀವು ಒಂದ್ಸರಿ ಈಗ ಅವ್ರಿಗೆ ಭೇಟಿ ಆಗಿ ಜಂತುನಾಶಕ ಔಷಧಿ ಕುಡಿಸ್ಬಿಟ್ರೆ ಆಮೇಲೆ ಲಸಿಕೆ ಹಾಕಿದ್ರೆ ತೊಂದರೆ ಇಲ್ಲ ಸರ್. ಇನ್ನೊಂದು ಸರ್, ಒಂದು ಟಗರು ಮರಿಯಲ್ಲಿ 10 ಮರಿಯಲ್ಲಿ ಒಂದು ಟಗರು ಮರಿ ಇದೆ ಸರ್, ಅದು ಜಾಸ್ತಿ ಮೈ ಮುರಿತಿರ್ತದೆ ಸರ್ ಜಾಸ್ತಿ. ಅದು ಒಂದು ಜಂತುಹುಳುಗಳ ಬಾಧೆ ಇದ್ರು ಆಗ್ಬಹುದು, ಆಮೇಲೆ ಏನಾದ್ರು ಅಜೀರ್ಣದ ಸಮಸ್ಯೆ ಇದ್ರು ಆಗ್ತದೆ. ಅದನ್ನ ಸ್ವಲ್ಪ ಅಲ್ಲಿ ವೈದ್ಯರಿಗೆ ಸಂಪರ್ಕಿಸಿ ನೀವು ಅದನ್ನ ಪರೀಕ್ಷೆ ಮಾಡಿಸ್ರಿ. ಅದನ್ನ ಸರ್ ನಮ್ದು ಮಾಮೂಲಾಗಿ ಇಲ್ಲಿ ಮೆಡಿಕಲ್ ಇರ್ತಾವಲ್ಲ ಸರ್, ಆಡು ಕುರಿ ಇದ್ರಲ್ಲಿ ಸಿಗ್ತದೆ ಸರ್ ಅದು ಜಂತುಹುಳ ಔಷಧಿ? ಅಲ್ಲಿ ಸಿಗ್ತದೆ, ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಹಾಕಿಸ್ರಲ್ಲ. ಯಾಕೆ ಉಚಿತವಾಗಿ ಕೊಡ್ತೀವಿ? ಒಂದ್ವೇಳೆ ನೀವು ಇಲ್ಲ, ನಮ್ಮಲ್ಲಿ ಉಚಿತವಾಗೇ ಸಿಗ್ತದೆ ಎಲ್ಲಾ ಲಸಿಕೆಗಳು, ಆಮೇಲೆ ಜಂತುನಾಶಕ ಉಚಿತವಾಗಿರ್ತದೆ. ಒಂದ್ವೇಳೆ ಇರ್ಲಿಲ್ಲ ಅಂದ್ರೆ ವೈದ್ಯರ ಸಂಪರ್ಕಿಸಿ ಬರ್ಸ್ಕೊಂಡು ಹೋಗ್ರಿ ನೀವು ಮೆಡಿಕಲ್ ಸ್ಟೋರ್ಗೆ. ಅಲ್ಲಿ 108 ಕಂಪನಿ ಇರ್ತದೆ, ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಮೆಡಿಸಿನ್ ಇರೋಂಗಿಲ್ಲ ಒಂದೊಂದ್ಸರಿ. ವೈದ್ಯರ ಹತ್ರ ಯಾವ್ದು ಚೆನ್ನಾಗಿದೆ ಅಂತ ಬರ್ಸ್ಕೊಂಡು ಹೋಗಿ ಅದೇ ಕಂಪನಿ ಔಷಧಿ ತಗೊಂಡು ಹಾಕಿದ್ರೆ ಬಹಳ ಒಳ್ಳೇದು. ಒಳ್ಳೆಯದು ಸುರೇಶ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದ ನಿಮಗೆ. ಸರಿ ಸರ್. ಡಾಕ್ಟರ್ ಪಾಟೀಲ್ ರೀ, ತಾವು ಈ ಒಂದು ನೆರಡಿ ರೋಗದ ಬಗ್ಗೆ ವಿಚಾರವನ್ನು ಹೇಳ್ತಾ ಇದ್ದೀವಿ. ನೆರಡಿ ರೋಗ ಇದು ಸಾಮಾನ್ಯವಾಗಿ ಎಲ್ಲ ವಯಸ್ಸಿನ ಕುರಿಗಳಲ್ಲಿ ಬರ್ತಾ ಇದೆ ಅಂತೀರಾ? ಮರಿಗಳಲ್ಲಿ ಹಿಡಿದು ಮರಿ ಅಂದರೆ ಹೊರಗಡೆ ಏನು ಮೇಯಿಸಲಿಕ್ಕೆ ಹೋಗೋದಿಲ್ಲ, ಆ ಮರಿಗಳಿಗೆ ಇರೋದಿಲ್ಲ. ಈ ಹೊರಗಡೆ ಮೇಯಕ್ಕೆ ಹೋಗ್ತಕ್ಕಂಥ ಎಲ್ಲ ಕುರಿ ಮತ್ತು ಈ ಬೆಳೀತಕ್ಕಂಥ ಮರಿಗಳಲ್ಲಿ ನಾವು ಈ ರೋಗನ ನೋಡ್ಬೋದು. ಅಂದರೆ ಇದಕ್ಕೆ ಪ್ರತಿ ವರ್ಷನೂ ಲಸಿಕೆ ಹಾಕಬೇಕು. ಎಲ್ಲಿ ರೋಗದ್ರೆ ಕಾಣಿಸ್ಕೊಂಡಿದೆ ಅಲ್ಲಿ, ಬೇರೆ ಕಡೆ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲ ಇಲ್ಲ, ಇವಾಗ ಕೌತಾಳ ಭಾಗದಲ್ಲಿ ಆಗಿದೆ ಅಂದರೆ ಕೌತಾಳ ಸುತ್ತಮುತ್ತ ಇರತಕ್ಕಂಥ ಕುರಿ ಮತ್ತು ಆಡುಗಳಿಗೆ ನಾವು ಈ ಲಸಿಕೆನ ಹಾಕಲೇಬೇಕಾಗ್ತದೆ. ವರ್ಷ ಪ್ರತಿ ವರ್ಷ ಒಂದು ತಿಂಗಳ ಮುಂಚಿತ, ನಾವೇನು ಈ ರೋಗಕ್ಕೆ ಯಾವಾಗ ನೋಡಿರ್ತೀವಿ ಅದು ಒಂದು ತಿಂಗಳ ಮುಂಚಿತ ಹಾಕಿಬಿಟ್ರೆ ಅದು ರೋಗ ನಿರೋಧಕ ಶಕ್ತಿ ಮೈಯಲ್ಲಿ ಬರ್ತದೆ, ಅವಾಗ ಯಾವುದೇ ಕುರಿಗಳು ಸಾಯೋದಿಲ್ಲ. ಹೇಗೆ ನಮ್ಮ ಜಿಲ್ಲೆಯಲ್ಲಿ ಇದು ನೆರಡಿ ರೋಗ ಈ ಸದ್ಯದಲ್ಲಿ ಯಾವ್ಯಾವ ಪ್ರದೇಶದಲ್ಲಿದೆ ಏನಾದರೂ ಗೊತ್ತಾಯ್ತಾ ನಿಮ್ಮ ಇಲಾಖೆಗೆ? ಇವಾಗ ಮುಂಚಿತವಾಗಿ ನಾವು ಹೇಳ್ದಂಗೆ ಈ ತುಂಗಭದ್ರಾ ನದಿ ದಡದಲ್ಲಿರ್ತಕ್ಕಂಥ ಕೆಲವು ಹಳ್ಳಿಗಳಲ್ಲಿ ಈ ಒಂದು ವಲಸೆ ಕುರಿಗಳೇನು ಬರ್ತಾರಲ್ಲ ಆ ಕುರಿಗಳಲ್ಲೇ ನಾವು ನೋಡ್ತಾ ಇದ್ದೀವಿ. ಸೊ ಅಂಥದ್ದು ಏನಾದ್ರು ರೋಗ ಲಕ್ಷಣ ಕಾಣಿಸ್ಕೊಂಡ್ರೆ ಈ ನಮ್ಮ ಸಿಂಧನೂರು ಮತ್ತು ಮಾನವಿ ತಾಲೂಕು ಕೆಲವು ಗ್ರಾಮಗಳಲ್ಲಿ ಈ ರೋಗ ನೋಡಿದ್ದೀವಿ. ಸೊ ಅಲ್ಲಿ ಈಗ ನಾವು ಕಾಲಕಾಲಕ್ಕೆ ಈ ಒಂದು ರೋಗದ ಲಸಿಕೆನ ನಾವು ಹಾಕ್ತಾ ಇದ್ದೀವಿ. ಸೊ ರೋಗ ನಿಯಂತ್ರಣದಲ್ಲಿದೆ, ಆ ಥರ ಯಾವುದು ಮತ್ತೆ ಮುಂದೆ ಈ ಒಂದು ರೋಗ ಹರಡಿರೋದಕ್ಕೆ ನಮ್ಮ ಗಮನಕ್ಕೆ ಬಂದಿಲ್ಲ. ಇನ್ನು ಮುಖ್ಯವಾಗಿ ಬೇಸಿಗೆಯಲ್ಲಿ ಸಮಸ್ಯೆ ಅಂತಂದರೆ ನೀರಿನ ಸಮಸ್ಯೆ ಕುರಿಗಳಿಗೆ. ಭಾಳಷ್ಟು ಕಡೆ ನೀರು ಇರೋದಿಲ್ಲ, ಎಲ್ಲೋ ಒಂದು ಕೊಳಚೆ ನೀರುಗಳನ್ನು ಕುಡಿಸ್ಲಿಕ್ಕೆ ಬಿಡ್ತಿರ್ತಾರೆ. ನೀರಿನಿಂದ ಈ ಒಂದು ಏನು ಅನಾಹುತಗಳಾಗ್ತಿರ್ತಾವ ಕುರಿಗಳಿಗೆ? ಮುಖ್ಯವಾಗಿ ಮನುಷ್ಯರಲ್ಲಾಯ್ತು ಪ್ರಾಣಿಗಳಲ್ಲಾಯ್ತು ಈ ಕಾಯಿಲೆಗಳು ಬರೋದು ನೀರಿನ ಮುಖಾಂತರ. ಸೊ ಅದಕ್ಕೆ ನಾವು ಕುರಿಗಳಿಗೆ ದಿನಕ್ಕೆ 2 ಸಾರಿ ಆದರೂ ಒಂದು ಸ್ವಚ್ಛವಾದ ನೀರನ್ನು ನಾವು ಕುಡಿಸ್ಬೇಕು. ಸೊ ಎಲ್ಲಿ ನಾವು ನೀರು ಕುಡಿಸೋ ಮೂಲ ಇರ್ತದೆ ನಿರ್ಧಾರ ಮಾಡಿರ್ತೀವಿ, ಪ್ರತಿ ದಿವಸ ಅಲ್ಲೇ ಕುಡಿಸಿದ್ರೆ ಬಹಳ ಒಳ್ಳೇದು, ಜಾಗ ಬದಲಿ ಮಾಡಬಾರ್ದು. ಸೊ ಸ್ವಚ್ಛವಾದ ನೀರು, ಹರಿಯೋ ನೀರು ಇದ್ರೆ ತೊಂದರೆ ಇಲ್ಲ, ಅಥವಾ ಬೋರ್ವೆಲ್ ನೀರಿದ್ರೆ ತೊಂದರೆ ಇಲ್ಲ, ಸ್ವಲ್ಪ ಸ್ವಚ್ಛವಾಗಿ ನೀರಿರ್ತಕ್ಕಂಥ ನೀರನ್ನು ಕುಡಿಸಿದ್ರೆ ಅನುಕೂಲ ಆಗ್ತದೆ. ಯಾಕಂದ್ರೆ ಈಗೇನಾದರೂ ಬೇರೆ ಕುರಿಗಳು ಬಂದು ಅಲ್ಲಿ ಮಲಿನ ಮಾಡಿಬಿಟ್ರೆ ಮತ್ತೆ ಈ ಇರ್ತಕ್ಕಂಥ ಆರೋಗ್ಯವಂತ ಕುರಿಗಳಿಗೂ ಸಹ ರೋಗ ಬಾಧಿಸ್ತದೆ. ಸೊ ಅದಲ್ಲದೆ ಈ ವರ್ಷ ಹೆಚ್ಚು ಬಿಸಿಲನ್ನ ನಾವು ನಿರೀಕ್ಷೆ ಮಾಡಿದ್ದೀವಿ, ಯಾಕಂದ್ರೆ ಹವಾಮಾನ ಇಲಾಖೆಯವರು ಆಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ಈ ಕುರಿಗಾರಿಕೆ ಹಲೋ ಹಲೋ ಹೇಳಿ, ತಮ್ಮ ಹೆಸರು ರೀ? ನನ್ನ ಹೆಸರು ಹನುಮಂತಪ್ಪ ರೀ ಸರ್. ಹನುಮಂತಪ್ಪ ಅವರೇ, ಹೇಗಿದೆ ಕುರಿ ಸಾಕಾಣಿಕೆ ನಿಮ್ದು? ಏನ್ ಸಮಸ್ಯೆ ಅದಾವ ಕುರಿಗಳಿಗೆ, ಏನ್ ಬಂದಿದೆ ರೋಗದು? ನಮ್ಗೆ ಯಾವ ರೋಗ ಪಾಗ ಯಾವಿಲ್ಲ ಸರ್, ನಮ್ಗೆ ಎಲ್ಲ ಆರಾಮದಿ ಸರ್. ನಾವು ಏನು ಕುರಿಗಳ ಸಾವು ಏನು ಇಲ್ಲ ಈಗ? ಯಾವಾಗ ಯಾವಾಗಿಲ್ಲ, ಅದು ಬಾಯಿಗಾಳಿದ ಅಷ್ಟೇ ನೋಡ್ರಿ, ಕಂಟ್ರೋಲ್ ಆಗ್ಬೋದು ಸರ್ ಯಾವಾಗ ಬಂದ್ಬಿಡುತ್ತೆ ಸರ್. ಅದು ಬಾಯಿಗಾಳಿ ಅದೊಂದೇ ನೋಡ್ರಿ ಸರ್, ಯಾರಿಂದ ಆಗೋದು ಕಂಟ್ರೋಲ್ ಮಾಡೋದು ಸರ್. ಹೇಗೆ ಮತ್ತೆ ಅದಕ್ಕೆ ಏನ್ ಮಾಡ್ತಾರೆ ನೀವು ಬಾಯಿಗಾಳಿಗೆ ಸರ್? ಅದಕ್ಕೆ ನಾವೇನ್ ಮಾಡ್ತೇವಂದ್ರೆ ಬರೇ ಹೇಳ್ತೀವ್ರಿ, ಮೂಗಿನ ಮೇಲೆ ಬರೀ ಹೇಳದ್ ಬಿಡ್ತೀವಿ ಸರ್. ಡಾಕ್ಟರ್ ಜೊತೆ ಮಾತಾಡಿ, ಡಾಕ್ಟರ್ ಅದಾರಿ ನಿಮ್ದು, ನಿಮ್ಮ ಕುರಿ ಡಾಕ್ಟರ್ ಹೇಳ್ರಿ ಸರ್. ಹನುಮಂತಪ್ಪರ ನಮಸ್ಕಾರ. ನಮಸ್ಕಾರ. ಏನಿಲ್ಲ, ಕುರಿಗಳಲ್ಲಿ ನೀವು ಯಾವ್ದೇ ಒಂದು ಕುರಿಗೆ ಬಾಯಿಯಿಂದ ಜೊಲ್ಲು ಬರೋದು ಇದಾಯ್ತು ಅಂದ್ಕೊಳ್ಳೇನೆ ಬಾಯಿ ರೋಗ ಅಂತೀರಿ. ಬಟ್ ನಾವು ವೈಜ್ಞಾನಿಕವಾಗಿ ಹೇಳೋದು ಬಾಯಿ ರೋಗ ಅದ್ರಲ್ಲಿ 3 ತರ ಇದೆ. ಅದು 3-4 ತರ ಐತೆ ಸರ್, ನೀವು ಒಂದು ತರ ಅಲ್ಲ ಸರ್. ಅದೇ ಈಗ ಒಂದು ಹೇಳ್ತೀನಿ, PPR ರೋಗ ಅಂತ ಬರ್ತದೆ, ಅದರಲ್ಲೂ ಬಾಯಿ ರೋಗ ಬರ್ತದೆ. ನಾವು ಅರ್ಸಕ್ಕೆ ಅದಕ್ಕೆ ಒಂದ್ಸರಿ ಲಸಿಕೆ ಹಾಕ್ಬಿಟ್ರೆ ಅದು ನಿಶ್ಚಿಂತೆ, ಅಡ್ವಾನ್ಸ್ ಹಾಕ್ಸ್ಬಿಡ್ಬೇಕು ನೀವು, ಅದು ಬರಂಗಿಲ್ಲ. ನಾವು ಅಡ್ವಾನ್ಸ್ ಹಾಕ್ಸಿದ್ದೀವಿ ಸರ್ ಲಸಿಕೆ. ನಾವು ಅಲ್ಲ ಕೇಳ್ರಿ, ಇಲ್ಲೇ ಪೂರಾ PPR ಲಸಿಕೆ ಹಾಕ್ಸ್ಬಿಟ್ರೆ ಆ ರೋಗ ಬರಲ್ಲ, ಅದರಿಂದ ಬರ್ತಕ್ಕಂತ ಬಾಯಿ ರೋಗನೂ ನಾವು ನಿಯಂತ್ರಣ ಮಾಡ್ತೀವಿ. ಇನ್ನೊಂದು, ಮಳೆ ಹೆಚ್ಚಾದಾಗ ನೀಲಿ ನಾಲಿಗೆ ರೋಗ ಅಂತ ಬರ್ತದೆ, ಈ ಕುಳ್ನೊಣ ಅಂತಿರಲ್ಲ, ಕುಳ್ನೊಣ ಕಡದಾಗ ಅದು ಬರ್ತದೆ. ಅದು ಏನಾದ ಮಳೆ ಯಾವಾಗ ಹೆಚ್ಚಾಗ್ತದೆ, ಆಮೇಲೆ ನೀವು ಎಲ್ಲಿ ಹಟ್ಟಿನ ಹಳ್ಳತ್ತಲ್ಲೇನೋ ಅಥವಾ ಗದ್ದೆಯಲ್ಲಿ ಹಾಕ್ತೀರಿ, ಆ ನೊಣ ಅಲ್ಲಿ ಜಾಸ್ತಿ ಇರ್ತದೆ, ಹಂಗಾಗಿ ಬರ್ತದೆ. ಇದಕ್ಕೆ ಇನ್ನ ಇದುವರೆಗೂ ನಾವು ಲಸಿಕೆ ಕಂಡುಹಿಡಿಯಕ್ ಸಾಧ್ಯ ಆಗಿಲ್ಲ. ಅದು ಮಾಡಿದ್ರು ಕೂಡ ರೋಗ ಬರ್ತಾ ಇದೆ. ಇನ್ನು ಅದಕ್ಕಾಗಿ ನಮ್ಮ ಸರ್ಕಾರದಿಂದ ಈ ಒಂದು ರೋಗಕ್ಕೆ ಲಸಿಕೆ ನಾವು ಇದುವರೆಗೂ ಬಳಸ್ತಾ ಇಲ್ಲ. ಪ್ರೈವೇಟ್ ಕಂಪ್ನಿಗಳಲ್ಲಿ ಸಿಗ್ತದೆ, ನೀವು ಹೇಳ್ದಂಗೆ ಲಸಿಕೆ ಮಾಡಿದ್ರು ಬಂದದ ಅಂತಾರಲ್ಲ, ಇದೇ ರೋಗ ಅದು. ಸೊ ಇದಕ್ಕೆ ಅದಕ್ಕೆ ಇದಕ್ಕೆ ನೀವೇನು ಹೇಳ್ತಿರಲ್ಲ ಮೂಗಿಗೆ ಬರೇ ಆಗ್ತೀವಿ ಸರ್, ಇದನ್ನು ಏನು ಮಾಡಿದ್ರು ಅಷ್ಟೇ. ಒಂದು ನಾವು ಹೇಳೋದಂತಂದ್ರೆ ಕುರಿಗಾರರಿಗೆ, ಯಾವಾಗಿದು ಮಳೆ ಹೆಚ್ಚಾಗಿ ಈ ಕುಳ್ಳು ನೋಣ ಬರೋಂಥ ಜಾಗ ಇದ್ದಾಗ ಅಟ್ಟಿ ಜಾಗ ಬದಲಿ ಮಾಡಿಬಿಡ್ಬೇಕು, ನೀವು ಗುಡ್ಡದಾಗ ಹಾಕ್ಬೇಕು ಇಲ್ದ್ರೆ ಬಯಲು ಜಾಗದಾಗ ಹಾಕ್ಬಿಡ್ಬೇಕು, ಅಲ್ಲಿ ಈ ನೋಣ ಇರೋದಿಲ್ಲ. ನಾವು ಯಾಕಂದ್ರೆ ಸರ್ ಮನೆಯಲ್ಲಿ ಇರಕಲ್ಲ ಸರ್, ನಾವು ಅದೇ ಹೊರಗಡೆ ಇರ್ತಿರಲ್ಲ. ಈಗ ನೊಣ ಬರೋದು ಯಾವಾಗ, ಸಾಯಂಕಾಲ ಟೈಮು ಮತ್ತೆ ಮುಂಜಾನೆ ಟೈಮ್ ಬರ್ತದೆ. ಅವಾಗ ಏನ್ ಮಾಡ್ಬೇಕು, ಅಟ್ಟಿ ಸುತ್ತ ನಾವು ಸ್ವಲ್ಪ ಹೊಗೆ ಹಾಕಿ, ಬೇವಿನ ಸೊಪ್ಪಿನ ಹೊಗೆ ಹಾಕಿಬಿಟ್ರೆ ಅದು ಒಂದು ಸ್ವಲ್ಪ ನಾವು ನಿಯಂತ್ರಣ ಮಾಡ್ದಂಗೆ. ಆಮೇಲೆ ಇತ್ತೀಚೆಗೆ ಎಲ್ಲರೂ ನೀವು ನೀರಾವರಿಗೆ ಸೊಳ್ಳೆ ಪರದೇನ ಹಾಕ್ತಾ ಇದ್ದೀರಿ, ಅದನ್ನು ನಾವು ನಿಯಂತ್ರಣ ಮಾಡ್ಬೋದು ಸರ್. ನಾವು ಈಗ ಏನಾಗ್ಬಿಟ್ಟ ಸರ್ ಸೊಳ್ಳೆ ಪದರೆ ಹಚ್ಬಿಟ್ಟಿ ಸರ್, ನಾವು ಕಂಟಿನ್ಯೂ ಆಗಿ ಸೊಳ್ಳೆ ಪದರೆ ಅದು ಮಾಡ್ಬಿಟ್ರೆ ನಿಮ್ಗೆ ಈ ರೋಗನೇ ಬರೋದಿಲ್ಲ ನೋಡ್ರಿ ಹನುಮಂತಪ್ಪರೇ. ಈ ರೋಗ ಬರೋದೇ ಈ ಕುಳ್ಳು ನೋಣ ಕಡಿದ್ರೆ ಬರೋದು, ಅದು ಮಳೆ ಹೆಚ್ಚಾದಾಗ ಬರೋದು. ಒಂದು ನಾವು ಹೊಟ್ಟಿನ ಗುಡ್ಡದಲ್ಲಿ ಹಾಕಿ ಅಥವಾ ಬಯಲು ಜಾಗದಾಗ ಹಾಕಿಬಿಟ್ರೆ ಅರ್ಧ ನಿಯಂತ್ರಣ ಮಾಡ್ದಂಗೆ, ಜೊತೆ ಸೊಳ್ಳೆ ಪರದೆ ಹಾಕಿಬಿಟ್ರೆ ಈ ರೋಗ ನಾವು ನಿಯಂತ್ರಣ ಮಾಡ್ಬೋದು ನೋಡ್ರಿ. ಆದ್ರೆ ಈ ವರ್ಷ ಸ್ವಲ್ಪ ಮಳೆಗಾಲ ಆಗ್ಯದಂದ್ರೆ ಕೂಡ ಸ್ವಲ್ಪ ಪುಟ್ಟ ಆಗಲ್ ಸರ್. ಹೌದೌದೌದು, ಆದ್ರೆ ಜೀವನ ಪರವಲ್ರಿ ಸರ್ ಈ ವರ್ಷ. ಅಲ್ಲ ಅದು ಸಂಶೋಧನೆ ನಡೀತಾ ಇದೆ ಈ ಒಂದು ಲಸಿಕೆ ಕಂಡುಹಿಡಿಯೋದಕ್ಕೆ, ಮುಂದಿನ ದಿನಮಾನಗಳಲ್ಲಿ ಬರ್ತದೆ ನಮ್ಗೆ ಲಸಿಕೆ ಬಂತು ಅಂದ್ರೆ ಇದು ಕೂಡ ನಾವು ರೋಗ ನಿಶ್ಚಿಂತೆ ಕಂಟ್ರೋಲ್ ಮಾಡ್ಬೋದು ಸರ್. ಅದೊಂದೇ ರೋಗ ನೀವು ಕಂಟ್ರೋಲ್ ಮಾಡಿದ್ರೆ ಹೌದೌದು ಪರಿಹಾರ ನೋಡ್ರಿ ಸರ್. ಹೌದೌದು, ಇದು ಈಗ PPR ಮುಂಚೆ ಇತ್ತು, ಅದಕ್ಕೆ ಲಸಿಕೆ ಆಗ್ತಾ ಇದ್ವಿ, ಈಗ ಅದು ಕಂಟ್ರೋಲ್ ಆಗಿಬಿಟ್ಟದ. ಇದು ಒಂದಕ್ಕೆ ನಾವು ಲಸಿಕೆ ಕಂಡುಹಿಡಿದು ಬಿಟ್ರೆ ಮೋಸ್ಟ್ಲಿ ನಾವು ಯಾರು ಕಂಡುಹಿಡಿವಲ್ರಿ ನೋಡ್ರಿ ಸರ್, ಯಾರಿಂದ ಆಗೋದು ಸರ್? ಇಲ್ಲ ಅದು ಏನಾಗ್ತದೆ, ಈಗ ನಿಮ್ಮೂರಲ್ಲಿ ಇರ್ತಕ್ಕಂತ ಅದು ವೈರಸ್ ಬೇರೆ ಇರ್ತದೆ, ರಾಯಚೂರಲ್ಲಿ ಇರ್ತಕ್ಕಂಥ ವೈರಸ್ ಬೇರೆ ಇರ್ತದೆ. ಸೊ ಹೀಗಾಗಿ ಈಗ ಹೆಂಗ ಕರೋನಾದ ಹೆಂಗಾಯ್ತಲ್ಲ ಆ ತರ ವೈರಸ್ ಇದು, ಹಂಗಾಗಿ ಕಂಡಿಡಕ್ ಆಗಿಲ್ಲ. ಮುಂದಿನ ಆಗ್ತದೆ ಸಂಶೋಧನೆ ಆಗಿ ಇದು ಲಸಿಕೆ ಕಂಡಿಡಕ್ ಸಾಧ್ಯ ಇಲ್ಲ ಅಂತಿಲ್ಲ, ಆಗ್ತದೆ, ಸ್ವಲ್ಪ ದಿವಸ ಟೈಮ್ ತಗೊಳ್ತದೆ. ಆದ್ರ ನಮ್ ಕುರಿಯಲ್ಲಿ ರಕ್ತ ಪಕ್ತ ಎಲ್ಲ ವೈದ್ಯರು ಸರ್ ಚೆಕ್ ಮಾಡ್ತು ಅಂತ ಹೇಳಿ ಬೆಡ್ ಏನ್ ಸರ್ ಏನ್ ಮಾಹಿತಿನ ಕೊಡಲ್ಲ ಇಲ್ಲ, ಅದು ಮಾಹಿತಿ ಎಲ್ರಿಗೂ ಕೊಡಕ್ಕಾಗಲ್ಲ. ಅದು ವೈದ್ಯಿರ್ತೀವಿ ನಾವು, ಎಲ್ಲಾ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಇದಾಗಿರ್ತದೆ ತಗೊಂಡೋಗಿ ಅದನ್ನ ಚೆಕ್ ಮಾಡ್ತಿರ್ತೀವಿ. ಸೊ ನಿಮ್ಮೂರಲ್ಲಿ ಇರ್ತಕ್ಕಂಥ ವೈರಸ್ ಯಾವುದು, ಬೇರೆ ಊರಲ್ಲಿ ಯಾವ್ದು ಇರ್ತದೆ, ನಮ್ಮ ಕರ್ನಾಟಕದಾಗ ಯಾವ ತರ ಇರ್ತದೆ, ಒಂದೊಂದು ಜಿಲ್ಲೆಯಲ್ಲಿ ಯಾವ ತರ ಇರ್ತದೆ, ಅದನ್ನ ಕಂಡುಹಿಡಿತಾರೆ ಅದನ್ನ. ಕಂಡಿಡಿದು ಅದನ್ನ ಲಸಿಕೆ ಅದನ್ನ ಚಾಲ್ತಿಯಲ್ಲಿದೆ, ಸಂಶೋಧನೆ ಮಾಡ್ತಾ ಇದ್ದಾರೆ. ಆಯ್ತು ನೋಡೋಣ, ನಾವೊಂದು ದೇವ್ರ ಮೇಲೆ ಭಾರ ಹಾಕಿ ಆದಷ್ಟು ಬೇಗ ನಮ್ಗೆ ಲಸಿಕೆ ಲಭ್ಯ ಆಗಲಿ, ನಮ್ಮ ಕುರಿಗಳಿಗೆ ಸಾವನ್ನು ತಪ್ಪಿಸೋಕೆ ಅವಕಾಶ ಆಗಲಿ ಅಂತ ಕೇಳೋಣ ಅಂತ. ಅದೊಂದೇ ಲಸಿಕೆ ನೀವು ಕಂಟ್ರೋಲ್ ಮಾಡಿ ಎಲ್ಲ ಬಾರ. ಎಷ್ಟಾದ್ರೆ ಹನುಮಂತಪ್ಪರ ಕುರಿಗಳು? ನಮ್ಮ ಒಂದು 300 ಆತ ಸರ್. 300 ಕುರಿ? ಹೌದು ಸರ್. ಎಷ್ಟು ಮಾರ್ತಾ ಇರ್ತೀರಿ ವರ್ಷ? ವರ್ಷ ಮಾರೋದು ಮಾರದ್ರಿ, ವಾರ ವಾರ ಒಂದು 5-10 ಹಿಂಗೆ ಮಾರಿಬಿಡ್ತೀವಿ ಸರ್. ವಾರ ವಾರ ಮಾರ್ತಾ ಇರ್ತೀರಿ? ಈಗ ಸದ್ಯ ಒಂದು 40 ಸರ್ ಟಗರ್ ಮರಿ ಮಾರ್ಬೇಕು. ಹ್ಮ್, ಹೇಗೆ ಮಾರ್ತದವ್ ಟಗರ್ ಮರಿ ಮಾರ್ಕೆಟ್ ನಾಗ ರೇಟು? 1,000 ಹೋಗ್ಬೋದು, 8,000 ಕೂಡ ಹೋಗ್ಬೋದು ಸರ್. ಹೇಗೆ ಅನಿಸ್ತದ ಕುರಿ ಸಾಕಾಣಿಕೆ ನಿಮ್ಗೆ? ಅಲ್ರಿ ಬೇಸ್ ಬಿಡ್ರಿ ಸರ್, ಕುರಿ ಸಾಕಾಣಿಕೆ ಬೇಸ್ರಿ. ಈ ಹೊಲಗಳಾಗ ಏನ್ ಲಾಭ ಇಲ್ಲ ಪಾಭ ಇಲ್ಲ, ಏನ್ ಮಾಡೋದೈತ್ರಿ ಸರ್? ಹ್ಮ್, ಈಗ ಹೇಗೆ 300 ಕುರಿ ಅಂದ್ರೆ ವರ್ಷಕ್ಕೆ ಒಂದಿಷ್ಟು ಎಷ್ಟು ದುಡ್ಡು ಮಾಡ್ತೀರಿ? ಒಳ್ಳೇದು ಬಿಡ್ರಿ, ಕೃಷಿಕ್ಕಿಂತ ಚೆನ್ನಾಗಿದೆ ಎಲ್ಲ ಕುರಿ ಸಾಕಾಣಿಕೆ ಒಕ್ಕಲ್ತನಕ್ಕಿಂತ. ಒಕ್ಕಲ್ತನದಾಗ ಏನಿಲ್ಲ ಸರ್, ಇದು ಇಂಟ್ರೆಸ್ಟ್ ಇಲ್ಲ ಏನಿಲ್ಲ. ಬೆಳೆ ಬಂದಾಗ ಮಾರ್ಕೆಟ್ ರೇಟ್ ಇರಂಗಿಲ್ಲ, ಏನಿರಂಗಿಲ್ಲ. ಮತ್ ಏನ್ ಮಾಡೋದೈತ್ರಿ ಸರ್? ಆಗ್ಲಿ, ಒಳ್ಳೇದಾಗ್ಲಿ, ಇನ್ನೂ ಚೆನ್ನಾಗಿ ಮಾಡಿ ಕುರಿ ಸಾಕಾಣಿಕೆ. ಹನುಮಂತಪ್ಪರ ನೋಡಿ ಸರ್, ಎಲ್ಲ ರೈತರು ತಗೊಳ್ಳೋದಲ್ಲ, ಜೋಳ ಎಲ್ಲ ಹೋಗ್ಬಿಟ್ಟು ಹೊರಗಡೆಗೆ. ಹನುಮಂತಪ್ಪರ, ನೀವು 300 ಕುರಿ ಸಾಕಿರಿ, ಅದೇ ತರ ಬಹಳಷ್ಟು ಕುರಿ ಸಾಕಿದವ್ರಿಗೆ ಕೆಲವು ನಾವು ಬೇಸಿಗೆ ಟೈಮ್ನಾಗ ಏನೇನು ಕ್ರಮ ತೆಗೋಬೇಕು ಅಂತ ಹೇಳ್ತೀನಿ, ಸ್ವಲ್ಪ ಅದನ್ನ ಕೇಳಿಬಿಡ್ರಿ. ನೀವು ಸಾಕಷ್ಟು ಅನುಭವಿಸ್ತಾರಿದ್ದೀರಿ. ಈ ವರ್ಷ ಏನಿದೆ, ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಮೇಸೋದಕ್ಕೆ ನೀವು ಮುಂಜಾನೆ ಸ್ವಲ್ಪ ತಂಪ ಟೈಮ್ನಾಗ ಮೇಸ್ರಿ, ಸಾಯಂಕಾಲನೂ ಮೇಸ್ರಿ, ಮಧ್ಯಾಹ್ನ ಒಂದು 2-3 ತಾಸು ದೊಡ್ಡ ಗಿಡ ಇರ್ತದಲ್ಲ, ಗಿಡದ ನಳ್ಳಿ ನಿಲ್ಲಿಸ್ರಿ. ನಾವು ಏನು ಹೇಳೋದಕ್ ಬೇಕಾಗಿಲ್ಲ ಸರ್, ಒಡೆದು ಕೂಡ ಬೇಕಾಗಿಲ್ಲ ಸರ್, ಅವೇ ಹೋಗ್ಬಿಡ್ತವೆ. ಅಲ್ಲ, ಆದ್ರೂ ಕೆಲವ್ರು ಏನಂತಾರೆ, ನಮ್ ಬ್ಯಾಸಿಗೆ ಹೊಲ ಹಿಡ್ದೀವಿ ಮೇಲೆ ಅಂತೇಳಿ ಹಂಗೆ ಬಿಸಿಲಾಗೆ ಮೇಯಿಸ್ತಿರ್ತಾರೆ, ಆ ತರ ಮಾಡೋದು ಬೇಡ. ಅವ್ರು ಯಾವ ಹೇಳಿದ್ರು ಕೂಡ ಹೋಗೋದಿಲ್ಲ ಸರ್. ಅದೇ ಅದಕ್ಕೆ ಅದರಿಂದ ಏನಾಗ್ತದೆ, ಮೈಯಲ್ಲಿ ಇರ್ತಕ್ಕಂತ ನೀರಿನ ಅಂಶ ಕಡಿಮೆ ಆಗಿ ನಿರ್ಜಲೀಕರಣ ಅಂತ ಆಗ್ತದೆ. ಅಂದ್ರೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ಮಕ್ಕಳಲ್ಲಿ ಎಲ್ಲ ಬೇದಿ ಆಗಿ ಮೈಯಲ್ಲೆಲ್ಲ ನಿಶಕ್ತಿ ಆಗ್ತದೆ, ಮೈ ಒಣಗ್ಬಿಡ್ತದಲ್ಲ, ಹಂಗಾಗ್ತದೆ. ಅದಕ್ಕೆ ಸ್ವಲ್ಪ ಒಂದು 3-4 ತಾಸು ನೆರಳಲ್ಲಿ ನಿಲ್ಲಿಸ್ಬೇಕು ಅವನ್ನ. ಸರ್, ಈ ಬ್ಯಾಸಿದಿಂದ ಏನ್ ಮಾಡ್ತಾರೆ ಅವ ಕುರಿ ಅಂದ್ರೆ, ಮುಂಜಾನೆ ಒಂದ್ 2-3 ಮೇಯ್ತಿರಿ, ಬೇಯಿನಾಗ ಒಂದ್ 2 ಮೇಯ್ತಿರಿ, ಆಮೇಲೆ ಎಷ್ಟು ಕುರಿ ಒಡೆಯಕ್ ಹೋಗು, ಒಡೆ ಒಡೆದ್ ಕೂಡ ಕಡಿಗೆ ಬರಕಲ್ಲ, ಸುತ್ತ ಅಲ್ಲಿ ಸುಳಿ ಬಡದ್ ಬಿಡ್ತಾರೆ. ಒಳ್ಳೇದು ಒಳ್ಳೇದು ಒಳ್ಳೇದು ಒಳ್ಳೇದು, ಅದು ತಾವೇ ಬಂದ ಮೇದ್ರೆ ಬರ್ತಾವ ನೋಡ್ರಿ. ಕರೆಕ್ಟ್ ಕರೆಕ್ಟ್. ಒಳ್ಳೇದು ಹನುಮಂತಪ್ಪ ಅವರೇ, ಧನ್ಯವಾದ ತಮಗೆ ನಿಮ್ಮ ಮಾಹಿತಿ ಹಂಚಿಕೊಂಡದಕ್ಕೆ. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ವಿಶೇಷವಾಗಿ ಕುರಿ ಸಾಕಾಣಿಕೆದಾರರಿಗೆ ಏನು ಮಾಹಿತಿ? ಇನ್ನೊಂದು ಏನಂತಂದ್ರೆ ಸರ್, ಮುಖ್ಯವಾಗಿ ಈ ಬೇಸಿಗೆ ಸಮಯದಲ್ಲಿ ನಮ್ಮ ಕುರಿಗಳಿಗೆ ಮೇಯಿಸೋದಕ್ಕೆ ಆಹಾರ ಇಲ್ಲ ಅಂತೇಳಿ, ಈ ತೋಟದ ಒಂದು ಪ್ರದೇಶ ಇರ್ಬೋದು, ಈ ಸಾಕಷ್ಟು ಕಾಯಿಪಲ್ಲೆ ಬೆಳೀತಾರೆ ಅಥವಾ ಹಣ್ಣು ಹಂಪಲ ಬೆಳೀತಾರೆ, ಸೊ ಅಂಥವನ್ನ ನಮ್ಮ ಕುರಿಗಾರ ಯಥೇಚ್ಛವಾಗಿ ತಿನ್ನಿಸ್ಬಿಡ್ತಾರೆ. ಸೊ ಇದರಿಂದ ಏನಾಗ್ತದೆ, ಇವು ಕುರಿ ಆಡು ಮತ್ತೆ ನಮ್ಮ ದನ ಎಮ್ಮೆ 4 ಹೊಟ್ಟೆ ಪ್ರಾಣಿಗಳು ಅಂದ್ರೆ ಹೊಟ್ಟೆ ತುಂಬಾ ತಿಂದ್ಬಿಡ್ತವೆ. ಸೊ ತಿನ್ನೋದ್ರಿಂದ ಇದು ಜೀರ್ಣಕ್ರಿಯೆಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಅಂತ ಉತ್ಪಾದನೆ ಆಗ್ತದೆ. ಸೊ ಇದರಿಂದ ಒಂದು ವಿಷಾದ ಅಂಶ ರಕ್ತಕ್ಕೆ ಸೇರಿ ಕುರಿಗಳ ಒಂದು ಸಾವನ್ನು ನಾವು ನಿರೀಕ್ಷಿಸಬಹುದು. ಅದಕ್ಕಾಗಿ ಅತಿ ಹೆಚ್ಚು ಅಂತ ವಸ್ತುಗಳನ್ನ ನಾವು ಮೇಯಿಸಬಾರ್ದು. ಯಾವುದೇ ಮೇಯಿಸಿದವರು ಕಡಿಮೆ ಪ್ರಮಾಣದಲ್ಲಿ ಮೇಯಿಸಬೇಕು. ಜೊತೆಗೆ ಆ ತರ ಏನಾದರೂ ಸಮಸ್ಯೆ ಉದ್ಭವ ಆಯ್ತು ಅಂದ್ರೆ ತಕ್ಷಣನೆ ಈ ನಮ್ಮಲ್ಲಿ ಅಸಿಡಿಟಿ ಆದಾಗ ಮನುಷ್ಯರಲ್ಲಿ ತಗೊಳ್ತಾರಲ್ಲ ಆಂಟಿಆಸಿಡ್ ಅಂತೇಳಿ, ಈ ಜಲುಸಿಲ್ಲು ಅಥವಾ ಇದು ಔಷಧಿಗಳನ್ನ, ಇದನ್ನ ಸುಮಾರು ನಮ್ಮ ಒಂದು ದೊಡ್ಡ ಕುರಿ ತರ ಅಂದ್ರೆ ಒಂದು 20-30 ml ಕುಡಿಸ್ಬಿಡ್ಬೇಕು ಅದು ಔಷಧಿನ. ಒಂದ್ ವೇಳೆ ಔಷಧಿ ತಮಗೆ ಲಭ್ಯ ಇರ್ಲಿಲ್ಲ ಅಂದ್ರೆ ಕೂಡ ಮನೆಯಲ್ಲಿ ಇರ್ತಕ್ಕಂಥ ತಿನ್ನೋ ಸೋಡಾ, ನಾವೇನು ಅಡಿಗೆ ಸೋಡಾ ಅಂತೀವಲ್ಲ, ಅದು ಸ್ವಲ್ಪ ಲಿಂಬೆಣ್ಣಿನ ರಸ ಎರಡು ತಕ್ಷಣ ಕುಡಿಸ್ಬಿಟ್ರೆ ನಾವು ಆ ಒಂದು ಲ್ಯಾಕ್ಟಿಕ್ ಆಸಿಡ್ ಉತ್ಪಾದನೆಯನ್ನ ಹೊಟ್ಟೆಯಲ್ಲಿ ಕಡಿಮೆ ಮಾಡ್ಬೋದು. ಜೊತೆಗೆ ಆ ವಿಷ ಆಗಂಥದ್ದನ್ನ ರಕ್ತಕ್ಕೆ ಸೇರೋದನ್ನ ನಾವು ನಿಯಂತ್ರಿಸಬಹುದು. ಆಮೇಲೆ ತಕ್ಷಣನೆ ನಾವು ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಹೆಚ್ಚಿನ ಒಂದು ಚಿಕಿತ್ಸೆ ಕೊಡಿಸಿದ್ರೆ ಕುರಿಗಳ ಸಾವನ್ನ ನಾವು ತಪ್ಪಿಸಬಹುದು. ಇದೇ ತರನಾಗಿ ಈ ಮದುವೆ ಅಥವಾ ಸಮಾರಂಭಗಳಲ್ಲಿ ಉಳಿದಿರತಕ್ಕಂಥ ಪದಾರ್ಥನೂ ತಿನ್ನಿಸ್ಬಿಡ್ತಾರೆ ನಮ್ಮ ಕುರಿಗಳಿಗೆ, ಆಹಾರ ಪದಾರ್ಥಗಳು, ಈ ಅಕ್ಕಿ ಮತ್ತು ಗೋಧಿ ತಿನಿಸು, ಸಿರ ಇರ್ಬೋದು, ಉಪ್ಪಿಟ್ಟು, ಏನೇನೋ ಈ ಯಾವುದೇ ಸಮಾರಂಭಗಳಲ್ಲಿ ಜಾತ್ರೆಗಳಲ್ಲಿ ಇಂಥವು ತಿನ್ನಿಸ್ಬಿಟ್ಟಾಗ ಇದು ಸಮಸ್ಯೆನೂ ಅದೇ ಆಗ್ತದೆ. ಅಂತ ಸಮಯದಲ್ಲಿ ಕೂಡ ನಾವು ಇದೇ ಒಂದು ಚಿಕಿತ್ಸೆ ಪ್ರಥಮ ಚಿಕಿತ್ಸೆ ಮಾಡಿದ್ರೆ ನಾವು ಸಾವನ್ನ ನಿಯಂತ್ರಣ ಮಾಡಬಹುದು. ಈಗ ಕುರಿ ಸಾಕಾಣಿಕೆದಾರರಿಗೆ ಹೇಳಿ, ಬೇಸಿಗೆಯಲ್ಲಿ ಮುಖ್ಯವಾಗಿ ಯಾವ ಲಸಿಕೆಗಳನ್ನ ಸದ್ಯದಲ್ಲಿ ಹಾಕಿಸಬೇಕು? ಈ ಮುಖ್ಯವಾಗಿ ನಾವು ಫೆಬ್ರವರಿ ತಿಂಗಳಲ್ಲಿ ನಾವು PPR ಲಸಿಕೆ ಹಾಕ್ಸಿದ್ವಿ. ಸೊ ಮುಂಜಾಗ್ರತೆಯಾಗಿ ವರ್ಷ ನಾವು ಅದನ್ನ ಲಸಿಕೆ ಹಾಕ್ತಾ ಇದ್ವಿ. ಸೊ ಇನ್ನೂ ಕೆಲವು ಕುರಿಗಾರರು ಹಾಕ್ಸಿಲ್ಲ, ಸೊ ಅಂಥವ್ರಿಗೆ ತಕ್ಷಣ ಅದನ್ನೊಂದು ಲಸಿಕೆ ಹಾಕಿಸ್ಬಿಟ್ರೆ ನಾವು ಮುಂದಿನ ದಿನಮಾನಗಳ ಆರೋಗ್ಯ ಬರದಂಗೆ ಹತೋಟಿ ಮಾಡ್ಬೋದು. ಆಮೇಲೆ ಈ ನಾನು ಹೇಳಿದೆ ಕುರಿ ಸಿಡುವು ಏನಾದ್ರು ಎಲ್ಲರೂ ಕಾಣಿಸ್ಕೊಂಡ್ರೆ ತಕ್ಷಣ ನಮ್ಮ ಸಂಸ್ಥೆಗಳನ್ನ ಸಂಪರ್ಕಿಸಿ ಅದಕ್ಕೂ ಸಹ ಲಸಿಕೆನ ಪಡೆದು ಲಸಿಕೆ ಮಾಡಿಸ್ಬಿಟ್ರೆ ನಾವು ಈ ಎರಡು ರೋಗನ ನಿಯಂತ್ರಣ ಮಾಡ್ದಂಗೆ ಆಗ್ತದೆ. ಜೊತೆಗೆ ಜಂತುನಾಶಕ ಔಷಧಿ ಹೇಳಿದೆ ನಾನು, ಕಲುಷಿತವಾದ ನೀರು ಕುಡಿಯೋದ್ರಿಂದ ಈ ಜಂತುಗಳ ಬಾಧೆ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ನಾವು ವೈದ್ಯರ ಒಂದು ಮುತುವರ್ಜಿಯಲ್ಲಿ ಜಂತುನಾಶಕ ಔಷಧಿಯನ್ನು ಕುಡಿಸಿದ್ರೆ ಆ ಒಂದು ಸಮಸ್ಯೆನ ನಾವು ನಿವಾರಣೆ ಮಾಡ್ಬೋದು. ಹೇಗೆ ನಿಮ್ಮ ಒಂದು ಎಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮ್ಮ ಒಂದು ಚಿಕಿತ್ಸಾಲಯಗಳದಾವ ಹೇಗೆ, ಪಶುವೈದ್ಯಕೀಯ ಚಿಕಿತ್ಸಾಲಯ? ಈಗ ಸರಿಸುಮಾರು ಈಗ ಮುಂಚೆ ಕೇಳ್ದಂಗೆ ಹೇಳಿದ್ರು ಅವರು, ಕರೆ ಮಾಡಿದ ತಕ್ಷಣ ನಮ್ಮಲ್ಲಿ ವೈದ್ಯರು ಬರೋದಿಲ್ಲ, ಸಂಪರ್ಕ ನಮ್ಮ ರಾಜ್ಯದಲ್ಲೇನೆ ಈ ಸಮಸ್ಯೆ ಇದೆ. ಜೊತೆಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ಇದು ಅತಿ ಹೆಚ್ಚು ಸಮಸ್ಯೆ ಇದೆ. ಸೊ ಸಿಬ್ಬಂದಿಯ ಒಂದು ತಾಂತ್ರಿಕ ಸಿಬ್ಬಂದಿಯ ಕೊರತೆ ಬಹಳ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಆದಷ್ಟು ನಾವು ಕೆಲಸವನ್ನ ನಿರ್ವಹಿಸ್ತಾ ಇದೀವಿ. ಕೆಲವು ಸಮಯದಲ್ಲಿ ಏನಾಗ್ತದೆ, ಒಂದೊಂದು ಆಸ್ಪತ್ರೆಯಲ್ಲಿ ಒಬ್ಬರೇ ಸಿಬ್ಬಂದಿ ಅಥವಾ ವೈದ್ಯರು ಇದ್ದಾರೆ. ಸೊ ಅವ್ರೇನಾದ್ರು ತುರ್ತು ಚಿಕಿತ್ಸೆಗೆ ಈ ಪಕ್ಕದ ಹಳ್ಳಿಗೆ ಹೋದಾಗ ಇವರಿಗೆ ಪಾಕಲಾಗಿದೆ. ಕರೆ ಇದೆ, ನಂತರ ಮಾತಾಡೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಗೊತ್ತಾಗಲಿಲ್ಲ. ಶಿರ್ಲಿಂಗಪ್ಪ ಅಂತ ಸರ್. ಶಿರ್ಲಿಂಗಪ್ಪ ಅವರೇ, ಹೇಗೆ ಕುರಿ ಸಾಕಾಣಿಕೆ ನಿಮ್ದು ನಡೆದಿದೆ? ನಡೆದ್ರಿ ಸರ್, ಹಂಗೆ ಅಡಿಯೋಗ ಆಟಾಡಿಮೆ ಸರ್. ಸರ್, ನಾವು ಶೆಡ್ ಗೆಡ್ ಇಲ್ಲ ರೀ. ಶೆಡ್ ಇಲ್ಲ, ಎಷ್ಟು ಅದಾವ ಕುರಿ? ನಮ್ಮೊಂದು 400 ಆತಾರ ಸರ್. 400 ಕುರಿ? ಹ್ಞೂ. ಸಿಂಧನೂರ್ ಅಲ್ಲ ನಿಮ್ದು ಯಾವುದು, ಜವಳಗೇರ? ಈರಣ್ ಕ್ಯಾಂಪ್ ರೀ, ಸಿಂಧನೂರ್ ರೀ ನಮ್ದು ಹೋಬಳಿ. ನಾವು ಸ್ವಲ್ಪ ಕ್ಯಾಂಪ್ನಾಗ ಹೊಲ್ದಾಗ ಇದ್ವಿ ರೀ, ಅಲ್ಲಿ ಈರಣ್ ಕ್ಯಾಂಪ್ ಅಂತ ಐತ್ರಿ. ಈರಣ್ ಕ್ಯಾಂಪ್? ಹ್ಞೂನ್ರಿ, ಸಿಂಧನೂರ ಹೋಬಳಿ. ಹಾ, ಸಿಂಧನೂರ್ ಹೋಬಳಿ ಈರಣ್ ಕ್ಯಾಂಪ್ನಾಗ ಇದ್ರಿ. 400 ಕುರಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಸರ್, ನಾವ್ ಒಂದ್ 10-12 ವರ್ಷ ಹುಟ್ಟಿದಾಗ ಮಾಡಿವ್ರಿ. ಈಗ ಒಂದ್ 400 ಆತಾವ್ರಿ ಸರ್, ಮರಿಕರ ಅಂತ. ಎಷ್ಟು ಏನ್ ಮತ್ತೆ ಸಮಸ್ಯೆ ಕುರಿಗಳಿಗೆ, ಏನೇನು ಕಾಣ್ತಾ ಇದೆ ರೋಗ? ಅದು ರೋಗ ಬಗ್ಗೆ ಏನಿಲ್ರಿ, ಸ್ವಲ್ಪ ಇದ ಬಾಯಿ ಬೇನೆ ಒಂದು ಸ್ವಲ್ಪ ಹಂಗ ಹಿಂಗ ಬರಕತ್ತೈತ್ರಿ ಸರ್. ಒಂದ್ ಸ್ವಲ್ಪ ಕುಂಟ ಬೀಳವು, ಕಾಲ್ಗಡ್ಡಿ ಬ್ಯಾಸಿ ಟೈಮ್ನಾಗ ಒಂದ್ ಯಾಳಕ್ ಬಂದವ್ ನೋಡ್ರಿ ಸರ್. ಡಾಕ್ಟರ್ ಜೊತೆ ಮಾತಾಡಿ, ಡಾಕ್ಟರ್ ಇದಾರೆ. ನಮಸ್ಕಾರ ಕಿಲಿಂಗಪ್ಪ ಅವ್ರೆ. ನಮಸ್ಕಾರ ಸರ್. ಅದೇ ಇವಾಗ ಮುಂಚಿತವಾಗಿ ನೀವು PPR ಎಲ್ಲ ಮಾಡಿಸಿದ್ರ ಲಸಿಕೆ? ಸರ್, PPR ಮಾಡಿಸಿನ್ರಿ, ಅಂತರಾಕ್ಷ ಮಾಡಿಸಿನ್ರಿ ಸರ್, HS ಮಾಡಿಸಿನಿ. ಒಳ್ಳೇದು, ಒಳ್ಳೇದು. ನಿಮ್ಮಂತ ನಮ್ಗೆ ಅನುಭವಿಸಿದ ಕುರಿಗಾರು ಎಲ್ಲಾ ಕಡೆ ಇದ್ರೆ ನಮ್ಮ ಒಂದು ಇಲಾಖೆಯ ಕೆಲಸನು ಕಡಿಮೆ ಆಗ್ತದೆ. ಈಗ ನೀವೇನ್ ಹೇಳಿದ್ರಲ್ಲ ಕಾಲ್ಗಡ್ಡೆ ಆಗೋದೇನಿದೆಯಲ್ಲ, ಅದು ಈ ಸಮಯದಲ್ಲಿ ಬರಲ್ಲ. ಅತಿ ಹೆಚ್ಚು ಮಳೆ ಆದಾಗ ಇರ್ತದೆ, ಎಲ್ಲ ಒಂದೆರಡಕ್ಕೆ ಇದಾಗ್ತದೆ. ನೀವು ತಕ್ಷಣ ಅದಕ್ಕೆ ಸ್ವಲ್ಪ ತೊಳೆದು ಮಲ ಮಚ್ಚಿ ಒಂದೆರಡು ಇಂಜೆಕ್ಷನ್ ಮಾಡಿಸ್ಬಿಟ್ರೆ ಕಡಿಮೆ ಆಗ್ತದೆ, ತೊಂದರೆ ಇಲ್ಲ ಸರ್. ಒಂದಕ್ಕೆ ಎರಡಕ್ಕೆ ಬಂದ್ರಿ, ಯಾವಾಗ ಸುಗ್ಗಿಸ್ ಟೈಮ್ ಸುದ ಬಂದಿಲ್ಲ ಸರ್. ಈಗ ಬಂದ್ ನೋಡ್ರಿ, ಅದು ಉಣಮರಿಗೆ ಒಂದ್ ವರ್ಷ ಮರಿಗೆ ಬಂದ್ ನೋಡ್ರಿ ಸರ್. ಅದೇ ಅದೇ, ಅದು ಮಣ್ಣಲ್ಲಿ ಇರ್ತದೆ ಬ್ಯಾಕ್ಟೀರಿಯಾ, ಅದೇನು ವೈರಾಣು ಇರ್ತದಲ್ಲ ವಿಷಾಣು, ಅದೇನೋ ಕಾಲಿಗೆ ಮುಳ್ಳು ತುಳಿದು ಏನೋ ಗಾಯ ಆದಾಗ ಅದು ಮಣ್ಣಲ್ಲಿ ಇರ್ತಕ್ಕಂತ ವಿಷ ಕಾಲಿಗೆ ಸೇರಿ ಆ ತರ ಕಾಲ್ಗಡ್ಡೆ ಆಗ್ತದೆ. ಅದು ನೀವು ಒಂದ್ ಎರಡಕ್ಕಿದ್ದಾಗ ಅದನ್ನ ಸ್ವಲ್ಪ ಚಿಕಿತ್ಸೆ ಮಾಡಿಸ್ಬಿಟ್ರೆ ಕಡಿಮೆ ಆಗ್ತದೆ, ಏನ್ ತೊಂದ್ರೆ ಇಲ್ಲ. ಅದೇ ಸರ್, ಮಾಡಿಸಿದ್ರೆ ಕಡಿಮೆ ಆಗೈತ್ರಿ ಆಲ್ರೆಡಿ ಸರ್. ಕೆಮ್ಮ ಇದಾವ ನೋಡ್ರಿ, ನುಸಿಗೆಮ್ ಸರ್, ಕುರಿಗೆ ಬಾಳ ಐತ್ರಿ. ಅದೇ ಸರ್, ಸ್ವಲ್ಪ ವಾತಾವರಣ ಇದೆಯಲ್ಲ ಹಂಗಾಗಿ ಆಗ್ತದೆ. ಈಗ PPR ಮಾಡಿಸಿದ್ರೆ ಎಲ್ಲ ಕಂಟ್ರೋಲ್ ಆಗ್ತದೆ, ಏನ್ ಸಮಸ್ಯೆ ಇಲ್ಲ. ಆಮೇಲೆ ಜಂತುನಾಶಕ ಔಷಧಿನ ಕುಡಿಸಿನಿ ಅಂತೀರಿ? PPR ಮಾಡಿಸಿನಿ ಸರ್, ಅಂತರಾಕ್ಷ ಮಾಡಿಸಿನಿ, HS ಮಾಡಿಸಿನಿ, VT ಮಾಡಿಸಿನಿ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಅದು ಬರೋದೇ ಮೇನ್ ಮುಖ್ಯವಾದ್ರೆ PPR ರೋಗಕ್ಕೆನೆ ಬರೋದದು ನುಸಿಗೆಮ್ಮು. ಆಮೇಲೆ ಸ್ವಲ್ಪ ನೀವು ಮುಂಜಾನೆ ಒತ್ತಾಗಿ ಎಬ್ಸ್ತಿರಲ್ಲ ಮೇಸೋದಕ್ಕೆ, ಸ್ವಲ್ಪ ಮುಂಜಾನೆ ಲೇಪಿಸ್ತಾರೆ ಸರ್. ಸ್ವಲ್ಪ ಲೇಟ್ ಮಾಡ್ರಿ, ಅದೇನೋ ನುಸಿಗಮ್ಮ ಇದ್ದಾಗ ಸ್ವಲ್ಪ ಬಿಸಿಲು ಕಾದ್ಮೇಲೆ ಇದು ಮೇಸಕ್ ಬಿಡ್ರಿ. ಅಷ್ಟೇ ಮಾಡ್ರಿ ಸರ್. ಹೇಗೆ ಡಾಕ್ಟರ್ದು ಎಲ್ಲ ನಿಮ್ಮಲ್ಲಿ ನೀವೇ ಇಂಜೆಕ್ಷನ್ ಮಾಡ್ಕೋತೀರ ಹೇಗ್ರಿ? ಹೌದ್ರಿ ಸರ್, ನಾವು ಮಾಡ್ಕೊಂತೀವಿ. ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನಿಮಗೆ? ದೊಡ್ಡ ಇವ್ ಇಂಜೆಕ್ಷನ್ HS PPR ಅಂತ ಮಾಡದ್ನಾಗ ಗೌರ್ಮೆಂಟ್ ಡಾಕ್ಟರ್ ಬಂದು ಮಾಡೋತಾರ ಸರ್. ಉಳಿಕೆ ಅದು ನಾವು ಮಾಮೂಲಿ ಬಾಯಿ ಬೇನೆ ಬಂದಾಗ ಸರ್, ಯಾವನ ಮೇಲೆ ಅದು ಕರಗ ಇದಾದ್ರೆ ಎಲ್ಲ ಟರ ಮಸಾಲೆ ಜಾಸ್ತಿ ಯೂಸ್ ಮಾಡ್ತಾರ ಸರ್ ನಾವು. 400 ಕುರಿ ಸಾಕಾಣಿಕೆ ಯಾವ ಕಡೆ ಹೋಗ್ತಾರೆ ಮೇಯಿಸ್ಲಿಕ್ಕೆಲ್ಲ? ನಾವು ಈ ವರ್ಷ ಇಲ್ಲೇ ಸಿನ್ನೂರ್ ಸುತ್ತ ಮೇಯಿಸಿದ್ರಿ. ಈ ವರ್ಷ ಅಲ್ಲಿ ಮುದುಗಲ್ ತಾನ ಹೋಗಿ ಬಂದ್ವಿ ನೋಡ್ರಿ ಸರ್, ಈ ವರ್ಷ ಫಸ್ಟ್ ಮುದುಗಲ್ಲು. ಎಷ್ಟ್ ಜನ ಮೇಯಿಸ್ತೀರಿ 400 ಕುರಿ? ನಾವು ಮನೆಯವ್ರು ಯಾರಲ್ರಿ ಸರ್, 6 ಮಂದಿ ಸಂಬಳ ಇದಾರೆ ಸರ್. ಎಷ್ಟು ಸಂಬಳ ಒಬ್ಬರಿಗೆ ದಿವಸ? ಒಬ್ಬರಿಗೆ 1 lakh ರೀ ಸರ್, ವರ್ಷ 1 lakh. ಹ್ಞೂನ್ರಿ. ಕಿಲಿಂಗಪ್ಪ, ಒಂದು ನಿಮ್ಮ ಅನುಭವದಾಗ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಏನು ಕೊಡ್ತೀರಿ ನೋಡೋಣ ಅಂತ. ಈಗ ಮಳೆ ಪ್ರಾರಂಭ ಆಗ್ತದೆ, ಸಿಡ್ಲು ಬಡಿತದಲ್ಲ, ಅಂತ ಟೈಮ್ನಾಗ ನೀವೇನ್ ಮಾಡ್ತೀರಿ ಮೇಯಿಸಕ್ ಹೋದಾಗ? ಹಂಗೆ ಇರೋದು ನೋಡ್ರಿ ಸರ್. ಅಲ್ಲಲ್ಲ, ಹಂಗೆ ಇರೋದಲ್ಲ, ಏನ್ ಮಾಡ್ಬೋದು ನೀವು, ಏನ್ ಮಾಡ್ತೀರಿ? ಸಾಮಾನ್ಯವಾಗಿ ಮಳೆ ಬರ್ತದಪ್ಪ, ಸಿಡ್ಲು ಬಡಿತದ, ಅವಾಗ ಏನ್ ಮಾಡ್ತೀರಿ ಮೇಯಿಸಿ? ಒಂದ್ ಬ್ಯಾಗ್ ಇರ್ತಾರೆ, ಹಾಕಿ ಅನ್ನೋದು ಸುಮ್ನೆ ಕುಂದ್ರದ್ ನೋಡ್ರಿ ಸರ್. ಕುರಿಗಳನ್ನ ಏನ್ ಮಾಡ್ತೀರಿ? ಕುರಿ ಹಂಗ ಬೈಲಿಗೆ ಇರ್ತಾವ್ರಿ ಸರ್. ಬೈಲಿಗೆ ಇರ್ತಾ, ಅದು ಒಳ್ಳೆ, ನೀವು ಅನುಭವ ಐತೆ ಅಂತ ಅರ್ಥ. ಈಗ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಮಳೆ ಶುರು ಆಗ್ತಿರ್ತದೆ, ಹನಿ ಮಳೆ ಬರ್ತದೆ, ಅದೇ ಟೈಮ್ನ ಸಿಡ್ಲು ಬಿಡ್ತದೆ ಈ ಮಳೆ, ಈ ಮುಂಗಾರು ಪೂರ್ವ ಮಳೆಯಲ್ಲಿ. ಅವಾಗ ಏನ್ ಮಾಡ್ತಾರೆ, ಗಿಡದ ಕೆಳಗಡೆ ಹೋಗಿ ನಿಲ್ಲಿಸಿ ಬಿಡ್ತಾರೆ. ಅದಕ್ಕೆ ನಾವೇನ ಕೇಳೋದೇನಂದ್ರೆ ಕುರಿಗಾರರಿಗೆ ಯಾವುದೇ ಕಾರಣಕ್ಕೂ ಸಿಡ್ಲು ಬಡಿಯೋ ಸಮಯದಲ್ಲಿ ಈ ಗಿಡ ಕೆಳಗಡೆ ಹೋಗಿ ನಿಲ್ಲಬಾರದು, ಅವರು ನಿಲ್ಲಬಾರದು, ಕುರಿಗಳನ್ನ ನಿಲ್ಲಿಸಬಾರ್ದು. ಎಲ್ಲಿ ಮೇಯಿಸ್ತಿರ್ತಾರಲ್ಲ ಅಲ್ಲಿ ಎಲ್ಲಿ ತೆಗ್ಗಿರ್ತದೆ ಅಲ್ಲಿ ಹೋಗಿ ಕುರಿ ನಿಲ್ಲಿಸ್ಬಿಡ್ಬೇಕು. ಆಮೇಲೆ ಕಾಯೋರು ಕೂಡ ಕುರಿ ಮಧ್ಯದಲ್ಲೇ ಕುತ್ಕೊಂಡ್ಬಿಡ್ಬೇಕು. ನೀವು ಬ್ಯಾಡ್ ಏನು ಒತ್ಕೊಂತಾನಂದ್ರಲ್ಲ ಪ್ಲಾಸ್ಟಿಕ್ ಚೀಲ, ಅದು ಒತ್ಕೊಂಡು ಕುರಿ ತಬ್ಬಿಟ್ಟು ಅದ್ ನಡಕ್ ಕುಂತ್ಕೊಂಡ್ಬಿಟ್ರೆ ನಿಮಗೂ ಸಿಡ್ಲು ಬಡಿಯಲ್ಲ, ಕುರಿಗಳಿಗೂ ಸಿಡ್ಲು ಬರೋದಿಲ್ಲ. ಈಗೇನ್ ಮಾಡ್ತಾರೆ ನಮ್ಮವರು, ಮಳೆ ಬರ್ತಾ ಅದ್ಕೊಳ್ಳಿ ಹೋಗಿ ಗಿಡದ ಕೆಳಗಡೆ ನಿಲ್ಲಿಸಿಬಿಡ್ತಾರೆ, ಅದ್ ಸಿಡ್ಲು ಬಡಿಯೋದ ಗಿಡಕ್ಕೆ. ಅದರಿಂದ ಈ ಕುರಿಗಳು ಕೆಳಗಡೆ ನಿಂತಿರ್ತ ಕುರಿಗಳು ಸಾಯ್ತವೆ, ಮನುಷ್ಯರನ್ನು ಸಾಯೋ ಸಂಭವ ಜಾಸ್ತಿ ಇರ್ತದೆ. ಅದಕ್ಕೆ ನಿಮ್ಮ ಅನುಭವದಲ್ಲಿ ನೀವು ಅದನ್ನ ಮಾಡ್ತಾ ಇದ್ರಿ, ಒಳ್ಳೇದು, ಬಹಳ ಸಂತೋಷ ಆಯ್ತು ನಿಮ್ಮ ಉತ್ತರ ಕೇಳಿ. ನಿಮ್ಮ ಮತ್ತೇನು ಕುರಿ ಸಾಕಾಣಿಕೆ ನಿಮ್ಮ ಸುತ್ತಮುತ್ತ ಇದಾರೆ ಅವರಿಗೆ ನಿಮ್ಮ ಅನುಭವ ಹೇಳ್ತಾ ಇರ್ರಿ, ಮತ್ತೇನಾದ್ರು ಹೆಚ್ಚಿನ ಸಲಹೆ ಇದ್ರೆ ನಮ್ಮ ಡಾಕ್ಟರ್ಗಳನ್ನ ಭೇಟಿ ಆಗ್ರಿ ನೀವು. ಸರ್ ಡಾಕ್ಟರ್ ರವೀಂದ್ರ ಡಾಕ್ಟರ್ ಭೇಟಿ ಆತ ಸರ್ ಇದ್ದಾಗ. ಒಳ್ಳೇದು ಒಳ್ಳೇದು, ನಮಸ್ಕಾರ. ಒಳ್ಳೇದು, ನಮಸ್ಕಾರ ರೀ. ನಮಸ್ಕಾರ ಸರ್. ಸರ್, ಮುಖ್ಯವಾಗಿ ಬಹಳಷ್ಟು ಕುರಿಗಳು ಸಾಯ್ತಾ ಇರ್ತವೆ. ಮೊದಲೆಲ್ಲ ಒಂದು ಯೋಜನೆ ಇತ್ತು, ಹೌದು, ಕುರಿ ಸತ್ರೆ 5,000 ರೂಪಾಯಿ ಕೊಡ್ತಿದ್ರು, ಅನುಗ್ರಹ ಯೋಜನೆ ಅಂತ ನಮ್ಮ ಇಲಾಖೆ ರಾಜ್ಯ ಸರ್ಕಾರ. ಹೇಗೆ ಅದು ಬಂದಾಗಿದೆಯಾ, ಬಹಳಷ್ಟು ಕುರಿ ಸಾಕಣೆ? ಅದು ಒಂದು ಈ ಒಂದು ಕೋವಿಡ್ ಸಮಯದಲ್ಲಿ ನಮ್ಮ ಒಂದು ಸರ್ಕಾರ ಅದನ್ನ ನಿಲ್ಲಿಸಿತ್ತು, ಮತ್ತೆ ಅದನ್ನ ಏಪ್ರಿಲ್ ಇಂದ ಪ್ರಾರಂಭ ಮಾಡಿದೆ. ಸೊ ಈಗ ಅದು ನಿರಂತರವಾಗಿ ನಡೀತಾ ಇದೆ. ಸೊ ದೊಡ್ಡ ಕುರಿ ಸತ್ರೆ 5,000, ಮತ್ತೆ ಮರಿಗಳು ಸತ್ರೆ 2,500, ಮತ್ತೆ ಈ ಮೊನ್ನೆ ಒಂದು ಬಜೆಟ್ ನಲ್ಲಿ ಅದನ್ನ ಮರಿಗಳಿಗೆ 2,500 ಇರತಕ್ಕಂಥದ್ದು 3,500 ಹೆಚ್ಚಿಸಿದ್ದಾರೆ. ಅಂದ್ರೆ ಹೊಸ ಬಜೆಟ್, ಹೊಸ ಬಜೆಟ್ ಅದು ನಂತರ ಮತ್ತೆ ಪ್ರಾರಂಭ ಆಗ್ತದೆ. ಬಟ್ ನಾನು ಒಂದು ಕುರಿಗಾರರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಈ ಯಾವುದೇ ಕುರಿ ಆಕಸ್ಮಿಕವಾಗಿ ಸತ್ತಾಗ ತಕ್ಷಣನೇ ನಮಗೆ ವೈದ್ಯರಿಗೆ ತಿಳಿಸ್ಬೇಕು. ಅವರು ಆಕಸ್ಮಿಕವಾಗಿ ಸತ್ತಾಗ ಏನೋ ಯಾವುದೋ ಒಂದಿದ್ರಿಂದ ಸತ್ತಿರಬಹುದು, ಇರಬಹುದು, ಸಿಡ್ಲು ಹೊಡೆದಿರಬಹುದು, ರೋಗದಿಂದ ಇರಬಹುದು, ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು, ಏನೇ ಒಂದು ಕಾರಣಕ್ಕೆ ತಿಳಿಸಬೇಕು. ತಿಳಿಸಿದ ತಕ್ಷಣನೇ ಅಲ್ಲಿ ಒಂದು ಕುರಿಯ ಒಂದು ಫೋಟೋ ತೆಗೆಸಬೇಕಾಗ್ತದೆ, ಯಾರ ಮಾಲಕರ ಜೊತೆ, ನಮ್ಮ ವೈದ್ಯರ ಜೊತೆ. ಆಮೇಲೆ ಮರಣೋತ್ತರ ಪರೀಕ್ಷೆ ಸಮಯದಲ್ಲಿ ಒಂದು ಫೋಟೋ ತಗೋಬೇಕಾಗ್ತದೆ. ಆಮೇಲೆ ಅವ್ರ ದಾಖಲಾತಿಗಳು ಸರಿ ಕೊಡೋದಿಲ್ಲ ಸರ್ ನಮ್ಮ ಕುರಿಗಾರ ಪಾಪ, ಅವ್ರಿಗೆ ಅನ್ನೋಕ್ಕಿಲ್ಲ ನಾವು. ಏನಾಗ್ತದೆ, ಅಲ್ಲಿ ಹೆಸರು ಒಬ್ಬರು ಬರೆಸಿರ್ತಾರೆ, ಅಲ್ಲಿ ಬ್ಯಾಂಕ್ ಪಾಸ್ ಪುಸ್ತಕದ್ದು ಅಥವಾ ಆಧಾರ್ ಕಾರ್ಡ್ ಇನ್ನೊಬ್ರು ಮನೆಯವ್ರದ್ದು ಕೊಟ್ಟಿರ್ತಾರೆ. ಸೊ ಅಲ್ಲಿ ಏನಾಗಬೇಕು, ಅವರು ಗಮನವಹಿಸಿ ಎಲ್ಲಾ ದಾಖಲೆಗಳನ್ನು ಒಬ್ಬರ ಹೆಸರಲ್ಲೇ ಇರೋದು ಕೊಡಬೇಕು. ಅಲ್ಲ, ಈಗ ಕೆಲವೊಬ್ಬರು ಜನ ಕುರಿ ಲೇಬರ್ ಆಳುಗಳನ್ನ ಹಚ್ಚಿ ಇದನ್ನ ಮಾಡ್ತಾ ಇರ್ತಾರೆ, ಓನರ್ ಬೇರೆದವ್ರು ಇರ್ತಾರೆ, ಹಂಗಾಗ್ತದೆ, ಹಂಗಾಗ್ಬಿಡ್ತದೆ, ಆಳುಗಳು ನಿಂತು ಫೋಟೋ ತೆಗೆಸಿರ್ತಾರೆ. ಆಮೇಲೆ ಬ್ಯಾಂಕ್ ಅಕೌಂಟ್ 2 ಇರ್ತದೆ ಸರ್, ಅದು ಚಾಲ್ತಿ ಇರೋದು ಕೊಟ್ಟಿರೋದಿಲ್ಲ ಅವರು, ಇನ್ನೊಂದು ಅಕೌಂಟ್ ನಂಬರ್ ಕೊಟ್ಟಿರ್ತಾರೆ. ಅಲ್ಲಿ ಏನಾಗ್ತದೆ, ನಮ್ದು ಈ ಏನ ಪರಿಹಾರ ಮೊತ್ತ ಇರ್ತದೆ ಡಿಬಿಟಿ ಮುಖಾಂತರ ಅವ್ರಿಗೆ ಪೇಮೆಂಟ್. ಸೊ ಅಲ್ಲಿ ಚಾಲ್ತಿ ಅಕೌಂಟ್ ಇದ್ರೆ ಮಾತ್ರ ಅವ್ರಿಗೆ ಜೊತೆ ವಿಚಾರ ಮಾಡಿ ಸರಿಯಾದ ದಾಖಲಾತಿ ಕೊಟ್ಟರೆ ಸಾಕು. ನಾವು ದಾಖಲಾತಿ ಕೇಳೋದಂದ್ರೆ ಇಷ್ಟೇ, ಅವರ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್, ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇದ್ರೆ ಅವರು ಒಂದು ಜಾತಿಯ ಪ್ರಮಾಣ ಪತ್ರ ಕೊಟ್ಟರೆ ಸಾಕು. ಹೌದೌದು. ಇನ್ನು ನೀವು ಹೇಳಿದಂಗೆ ಕೊನೆಯದಾಗಿ ಬೇಸಿಗೆಯಲ್ಲಿ ಮಳೆ ಸಿಡ್ಲು ಎಲ್ಲ ಜಾಸ್ತಿ ಬರ್ತವೆ, ಮಿಂಚು ಸಿಡ್ಲುಗಳು, ಇಂಥ ಸಂದರ್ಭದಲ್ಲಿ ಕುರಿ ಸಾಕಾಣಿಕೆ ಹೇಳಿದ್ರಿ ಈಗ ನೀವು, ಗಿಡಗಳ ಕೆಳಗೆ ಕುರಿಗಳನ್ನ ತರಬಾರದು. ಈಗ ಒಬ್ಬರು ರೈತರು ಹೇಳಿದರು ಸೊಳ್ಳೆದಿಂದನೂ ಸಾಕಷ್ಟು ಸಮಸ್ಯೆ ಆಗ್ತದೆ ಅಂತೇಳಿ ಕುರಿಗಳಿಗೆ, ಅದಕ್ಕೆಲ್ಲ ಏನು? ಬಟ್ ಒಂದು ಅಂತಂದರೆ ಸೊಳ್ಳೆಗಳ ಕೊನೆಕರೆ ವೇಳೆ ಆಗ್ತದೆ. ಹಲೋ, ಹಲೋ, ಹಾಂ ನಮಸ್ಕಾರ ಸರ್, ದುರ್ಗಣ್ಣ ಸರ್ ಮಾತಾಡೋದು. ದುರ್ಗಣ್ಣ ಅವರೇ, ಹೇಗೆ ನಿಮ್ದು ಕುರಿ ಆಡು ಸಾಕಾಣಿಕೆ ಮಾಡ್ತಾ ಇದ್ದೀರಿ ನೀವು? ಹೌದು ಸರ್, ಹೌದು ಸರ್. ಹೇಗೆ, ಆಡುಗಳಿಗೆ ಏನು ಸಮಸ್ಯೆ ಇದೆಯಾ, ರೋಗ ಬಂದಿದೆಯಾ? ಇಲ್ಲ, ರೋಗ ಏನು ಸ್ವಲ್ಪ ಕಾಣಬಹುದು ಸರ್, ಬರ್ತಿರ್ತದೆ, ಅದೇ ಇಂಜೆಕ್ಷನ್ ಮಾಡ್ಕೊಂಡು ಇರ್ಬೇಕು ಸರ್. ಹ್ಮ್, ಹೇಗೆ ನಿಮ್ಮ ಭಾಗದಲ್ಲಿ ಚೆನ್ನಾಗಿ ಸೌಲಭ್ಯಗಳು ಸಿಗ್ತಾ ಇದ್ದಾವ, ಪಶುವೈದ್ಯಕೀಯ ಸೌಲಭ್ಯ? ಅದು ಸ್ವಲ್ಪ ಅದೇ ನೋಡಿ ಕಷ್ಟ ನೋಡಿ ಸರ್. ಆಸ್ಪತ್ರೆ ಯಾವ್ದು ಬರುತ್ತೆ ನಿಮಗೆ? ಆಲ್ಕೋಡ್ ಬರುತ್ತೆ, ಆಲ್ಕೋಡ್. ಆಲ್ಕೋಡ್, ಅದು ಒಂದು ಕರೆಕ್ಟ್ ಸೌಲಭ್ಯ ಕೊಟ್ಬಿಟ್ರೆ ಸ್ವಲ್ಪ ಅನುಕೂಲ ಆಗ್ತದ್ರಿ ರೈತರಿಗೆ, ಅದೇ ಸಿಗಲ್ಲ ಸ್ವಲ್ಪ ಜಾಸ್ತಿ. ಎಷ್ಟು ಮಾಡಿರಿ ಕುರಿ ಆಡುಗಳನ್ನ ನೀವು? ಆಡು 30 ಸರ್. ಎಷ್ಟರಿಂದ ಆಯ್ತು 30? ಎಷ್ಟು ಮೊದಲು ಸಾಕಾಣಿಕೆ ಮಾಡಿದ್ದು ಪ್ರಾರಂಭ? ಒಂದು ಆಡು. ಒಂದರಿಂದ 30? ಒಂದರಿಂದ 30 ಮಾಡ್ಕೊಂಡು ಸರ್, ಬೇರೆದು ಅಷ್ಟು. ಯಾಕೆ ಟಗರ್ ಮರಿ ಮಾಡ್ತಾ ಇದಾರೆ ನೀವು ಕುರಿಗೆ ಹೋಗಿರಲ್ಲ, ಆಡುಗಳಿಗೆ ಹೋಗಿರಲ್ಲ, ಯಾಕೆ? ಇಲ್ಲ, ಟಗರ್ ಮರಿ ಅದು ಪದೇ ಪದೇ ತಗೋಬೇಕು ಸರ್ ಅದು. ಹ್ಮ್, ಅವು ಒಂದೊಂದು ಟೈಮ್ನಾಗ ಆರಾಮ್ ಇರೋದಲ್ಲ, ಅದು ನೋಡಿ ತಗೋಬೇಕು. ಇವು ಆಡಂದ್ರೆ ಸ್ವಲ್ಪ ಇವು ಎರಡೆರಡು ಹಾಕ್ತಾವ, ಆದ್ರೆ ನಮ್ಮಲ್ಲಿ ಇರ್ತಾವಲ್ಲ ಸರ್, ನಮ್ಗೆ ಗ್ಯಾರಂಟಿ ಇರ್ತದ. ಗ್ಯಾರಂಟಿ ಇರ್ತದ. ಹ್ಮ್, ತಿತ್ತಿರಿಗೆ ತಗದಕ್ಕಿಂತ ನಾವೇ ಮಾರ್ಕೊಂತ ಎಂದ್ಬಿಟ್ರೆ ಆಯ್ತಾ? ಎರಡೆರಡು ಮರಿ ಹಾಕ್ತಾವ ನಿಮ್ಮ ಆಡುಗಳೆಲ್ಲ? ಅಲ್ಲ, ಆತ ಒಂದೊಂದು ಆಗ್ತಾವ ಸರ್, ಒಂದೊಂದು ಟೈಮು ಒಂದೊಂದು ಸರ್ ಎರಡು ಆಗ್ತಾವ, ಮೂರು ಆಗ್ತಿರ್ತದೆ ಹಂಗನ್ನ ಇರ್ತದೆ. ನಮಸ್ಕಾರ ದುರ್ಗಣ್ಣವ್ರೆ. ನಮಸ್ಕಾರ ಸರ್. ನಿಮ್ದು 1-35 ಅಂತ ಕೇಳಿ ಖುಷಿ ಪಟ್ವಿ, 300 ಆಗಲಿ. ಆಮೇಲೆ ಒಂದೆರಡು ವಿಚಾರ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಓತನ್ನ ನಿಮ್ಮ ಹಿಂಡಿನಲ್ಲಿ ಬಿಟ್ಟಿದ್ದೀರಾ ಅಥವಾ ಬೇರೆ ತಗೊಂಬಂದಿರೋ? ಇಲ್ಲ, ನಮ್ಮದರಾಗಿಂದ. ಇದು ತಪ್ಪು ನೀವು ಮಾಡೋದು. ದಯವಿಟ್ಟು ನಿಮ್ಮಲ್ಲಿ ಊರಲ್ಲಿ ಬೇರೆ ಯಾರು ಆಡ್ ಸಾಕ್ತಿದ್ರೆ ಅವ್ರು ಓತ ಮರಿನ ನೀವು ತಗೊಂಡು ಸಾಕ್ರಿ, ನಿಮ್ಮಲ್ಲಿ ಓತ ಚೆನ್ನಾಗಿರೋದು ಅವ್ರಿಗೆ ಕೊಡ್ರಿ. ಇದರಿಂದ ಏನಾಗ್ತದೆ, ರಕ್ತ ಬದಲಾವಣೆ ಆಗ್ತದೆ. ಈಗೇನು ಮನುಷ್ಯರಲ್ಲಿ ನೋಡ್ತಿರಲ್ಲ ನೀವು, ಅತಿ ಹತ್ತಿರ ಸಂಬಂಧದಲ್ಲಿ ಮದುವೆ ಮಾಡೋದಲ್ಲ ಗೊತ್ತಾದ್ರೆ, ಅದೇ ತರ ಪ್ರಾಣಿಗಳಲ್ಲೂ ಅಷ್ಟೇ. ಹೌದೌದು. ಸೊ ಅತಿ